ಗ್ರಾಮಾಂತರಂಗ ಕೇಳ್ತಾ ಇರೋ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ತೋಟಗಾರಿಕಾ ಬೆಳೆಗಳಾದ ಪಪ್ಪಾಯಿ ಮತ್ತು ಬಾಳೆ ಬೇಸಾಯದ ಅನುಭವ ಕುರಿತು ಚಿಕ್ಕಮನ್ನಾಪುರದ ಶ್ರೀ ಶಿವರಾಜ್ ಕುಮಾರ್ ಅವರೊಂದಿಗೆ ಸಂದರ್ಶನ, ನಂತರ ರೈತರಿಗೆ ಸಲಹೆ ಕೇಳಿ. ಚಿಕ್ಕಮನ್ನಾಪುರದ ಶ್ರೀ ಶಿವರಾಜ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಯಲಬುರ್ಗ ತಾಲೂಕಿನ ಚಿಕ್ಕಮನ್ನಾಪುರ ಗ್ರಾಮದ ಯುವ ರೈತರು ಶಿವರಾಜ್ ಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ, ಅದರಲ್ಲೂ ಬಾಳೆ ಬೆಳೆ ಬಗ್ಗೆ ಇವತ್ತು ತಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೊಳ್ಬೇಕು. ಟೊಮೊಟೋನ ಏನು ಹಾಕ್ತದ ಸರ್? ಮತ್ತೆ ನಾವು ತಂದಂತ ಸ್ವಲ್ಪ ಅಪ್ಡೇಟ್ ಆಗಿ ಸ್ವಲ್ಪ ಫ್ರೂಟ್ಸ್ ಹಣ್ಣುಗಳನ್ನ ಬೆಳೆಯೋಣ ಅಂತ ಬೆಳೆಕತ್ತಿದ್ವಿ. ವಿದ್ಯಾಭ್ಯಾಸದ ಜೊತೆಗೆ ಹೊಲದಲ್ಲಿ ಕೆಲಸ ಮಾಡ್ತಿದ್ರಿ? ಮಾಡ್ತೀನಿ ಸರ್. ಅಪ್ಪವ್ರು ಏನು ಹೇಳ್ತಾರೆ ಅದು ಮಾಡ್ಕೊಂಡು ಹೋಗ್ತಿದ್ರು. ಹ್ಞೂ ಸರ್. ಈಗ ನೀವೇ ನಿಮ್ಮ ತಂದೆಯವರ ಆಶ್ರಯದಲ್ಲಿ ಇದ್ದರೂ ಸಹಿತ ಹ್ಞೂ ಸರ್. ಕೃಷಿಯಲ್ಲಿ ನಿರ್ಧಾರಗಳನ್ನು ತಗೊಳ್ಳೋದು ನೀವ ನಿಮ್ಮ ತಂದೆಯವರ? ಏನು ಮಾಡಬೇಕು, ಏನು ಅಪ್ಡೇಟ್ ಮಾಡಬೇಕು, ಯಾವ ಬೆಳೆ ಬೆಳೆದ್ರೆ ಸೂಕ್ತ ಅಂತ ಹೇಳಿ ಯಾರು ಯೋಚನೆ ಮಾಡ್ತಾರೆ ಇದನ್ನೆಲ್ಲ ಈಗ ನಿಮ್ಮ ಇಬ್ಬರ ಮಧ್ಯೆ? ನೀವು ಸರ್ ನಾವು ಡಿಸ್ಕಷನ್ ಮಾಡಿ ನಾವು ಇದನ್ನ ಮಾಡ್ಸೋಣ, ನಾವು ಇದು ಮಾಡೋಣ. ಈಗ ನಿಮ್ಮ ತಂದೆಯವರು ಅವ್ರಿಗೆ ಅನಿಸಿದೆಯಾ ಸ್ವಲ್ಪ ಫ್ರೀಡಮ್ ಬಿಟ್ಟರೆ ಕೃಷಿಯಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆ ತರಬಹುದು ಅಂತ ಅವ್ರಿಗೆ ಫೀಲಿಂಗ್ ಇದೆಯಾ? ಫೀಲಿಂಗ್ ಇದೆ ಸರ್, ಬದಲಾವಣೆ ಅಂತ ಅರ್ಥ ಅಂತ ಒಂದು ಸ್ವಲ್ಪ ಫೀಲಿಂಗ್ ಇದೆ ಸರ್, ಮಾಡ್ತಾರಂತ. ನಾವು ಸ್ವಲ್ಪ ಅವ್ರಿಗೆ ಇದನ್ನು ಮಾಡಿದ್ದೀನಿ ಸರ್, ಕೋಪರೇಟಿವ್ ಸರ್. ಸಹಕಾರ ಇದೆ. ಈಗ ಎಷ್ಟು ಎಕರೆ ಭೂಮಿ ಇದೆ ನಿಮಗೆ? 20 ಎಕರೆ ಭೂಮಿ ಇದೆ ಸರ್. 20 ಎಕರೆ ಭೂಮಿ ಇದೆ. ಹ್ಞೂ ಸರ್. 20 ಎಕರೆಯಲ್ಲೂ ನೀವು ಕೃಷಿ ಮಾಡ್ತಿದ್ದೀರಾ? ಸರ್ ಒಂದು 10-15 ಎಕರೆ ಮಾಡ್ತೀನಿ ಸರ್, ಇನ್ನು ಉಳಿದ ಮಿಕ್ಕಿದ್ದು ಮಾಡಕ್ ಆಗ್ತಿಲ್ಲ. ನಾವು ಒಬ್ಬರೇ ಸರ್, ತಮ್ಮವರು ಒಂದು ರಮೇಶ್ ಹೆಗ್ರು ಓದ್ತಿದ್ದಾನಂದಲ್ಲ, ಮತ್ತೆ ಮಾಡಕ್ಕಲ್ಲ, ನಾವು ಮಾಡ್ತೀವಿ ಸರ್. ನೀವು ಮಾಡ್ತಿದ್ದೀರಾ? ಒಂದು 15 ಎಕರೆ ಅಂತೂ ಮಾಡ್ತಿದ್ದೀರಿ. ಮಾಡ್ತೀವಿ ಸರ್. ಏನೇನು ಬೆಳೀತಾ ಇದ್ದೀರಿ 15 ಎಕರೆಯಲ್ಲಿ ನೀವು? 15 ಎಕರೆ ಸರ್, ಈ ಪ್ರೆಸೆಂಟ್ ಪಪ್ಪಾಯಿ ಐತೆ ಸರ್. ಎಷ್ಟು ಎಕರೆ ಹಾಕಿದ್ರಿ ಪಪ್ಪಾಯ? ಒಂದು 6 ಎಕರೆ ಪಪ್ಪಾಯಿ ಐತೆ ಸರ್. ಒಂದು 3 ಎಕರೆ ಬಾಳೆ ಐತಿ. 6 ಎಕರೆ ಪಪ್ಪಾಯ, 3 ಎಕರೆ ಬಾಳೆ. ಮಿಕ್ಕಿದ್ದು ಸ್ವಲ್ಪ ತರಕಾರಿ ಟೊಮೊಟೊ ಅಂತಾರ ಮಾಡ್ತೀವಿ. ಆ ಥರ ಮಾಡ್ತಾ ಇದ್ದೀರಿ. ಪಪ್ಪಾಯ ಬಾಳೆ ಟೊಮೊಟೊ ಸೌತೆಕಾಯಿ ಅಂತ ಮಾಡಿ. ಪಪ್ಪಾಯ ಬಾಳೆ ಮುಖ್ಯ ಬೆಳೆಗಳು? ಮುಖ್ಯ ಬೆಳೆ, ಮುಖ್ಯ ಮೇಜರ್. ಎಷ್ಟು ವರ್ಷದಿಂದ ಈ ತೋಟಗಾರಿಕೆ ಬೆಳೆಗಳನ್ನು ಮಾಡ್ತಾ ಇರೋದು? ತೋಟಗಾರಿಕೆ ಸುಮಾರು ಈಗ ಒಂದು 5-6 ವರ್ಷ ಆಯ್ತು ನಾವು. ಹೌದಾ? ಮೊದಲು ಮೊದಲು ಸರ ಸೀಡ್ಸ್ ನಮ್ಮ ಕಡೆಗೆ ಎಲ್ಲ ಸೀಡ್ಸ್ ಮಾಡ್ತಿದ್ರು. ಸೀಡ್ಸ್ ಮಾಡ್ತಾ ಇದ್ರು. ಹತ್ತಿ ತರ ಏನೋ ಚಿಲ್ಲಿ ಟೊಮೊಟ ಆ ಥರ ಸೀಡ್ಸ್ ಮಾಡ್ತಿದ್ವಿ. ಎಲ್ಲ ಲೇಬರ್ ಸಮಸ್ಯೆ ಆಗಿ ಲೇಬರ್ದು ಖರ್ಚು ಆಯ್ತು, ಮತ್ತೆ ಇವ್ರದ್ದು ಲೇಬರ್ ಎಲ್ಲ ಈಗ ಕ್ರಿಟಿಕಲ್ ಆಗಿಬಿಡ್ತು ಸರ್ ಅಲ್ಲಿ. ಸಿಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಹಂಗಾಗಿ ಮತ್ತೆ ನಾವು ಒಂದ್ ಸ್ವಲ್ಪ ನಾವೇ ಮಾಡ್ಕೊಂಡು ಹೋಗ್ಬೋದು, ಟ್ರ್ಯಾಕ್ಟರ್ ತಗೊಂಡು ಆರಾಮ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಸ್ವಲ್ಪ ವೆಜಿಟೇಬಲ್ ಇದನ್ನ ಫ್ರೂಟ್ಸ್ ಮಾಡಕತ್ತಿದ್ದೀನಿ. ಅಲ್ಲ, ನೀವು ಲೇಬರ್ ಸಿಗ್ತಾ ಇಲ್ಲ ಅಂತ ಹೇಳಿ ನೀವು ಈ ಕಡೆ ಸ್ಕಿಪ್ ಆಗಿದ್ದೀರೋ ಅಥವಾ ಲೇಬರ್ಗಳಿಗೆ ವೆಚ್ಚ ಜಾಸ್ತಿ ಆಗುತ್ತೆ ಅಂತ ಸ್ಕಿಪ್ ಆಗಿದ್ದೀರಾ? ಸರ್ ಎರಡು ಎರಡು ಕಾರಣ, ಎರಡು ಕಂಬಿನಿ, ಎರಡು ಕಾರಣ ಇದೆ. ಹ್ಞೂ ಸರ್. ಹೆಚ್ಚು ಕೂಲಿ ಕೊಟ್ಟರು ಲೇಬರ್ ಸಿಗ್ತಾ ಇಲ್ಲ? ಸಿಗ್ತಿಲ್ಲ, ಲೇಬರ್ ಅಂದೆಲ್ಲ ಸಮಸ್ಯೆ ಐತೆ ಸರ್. ಸಮಸ್ಯೆ ಐತೆ, ಅವ ವೆಚ್ಚನ ಜಾಸ್ತಿ ಸರ್. ತೋಟಗಾರಿಕೆ ಆದ್ರೆ ಆರಾಮ್ ಮಾಡ್ಕೊಂಡು ಹೋಗ್ಬೋದು ಸರ್. ಕೆಲಸದ ಒತ್ತಡ ಬಹಳ ಇರಲ್ಲ, ಇರೋದಿಲ್ಲ, ಸ್ವಲ್ಪ ಫ್ರೀ ಅನಿಸ್ತದೆ ಸರ್, ಇದ್ರ ಮಾಡ್ಕೊಂಡು ಹೋಗ್ಬೋದು. ಈ ತೋಟಗಾರಿಕಾ ಬೆಳೆಗಳಿಗೆ ನೀವು ಪರಿವರ್ತನೆ ಆಗುವಾಗ ನಿರ್ಧಾರ ನಿಮ್ಮ ತಂದೆಯವ್ರದ ನಿಮ್ದ? ಇಬ್ರದ್ದು ಇತ್ತು ಸರ್ ಕೋಪರೇಟಿವ್. ಅವರು ನಾವು ಅಪ್ಪರ್ ಹೇಳ್ದಂಗೆ ನಾವು ಕೇಳ್ತಿದ್ವಿ, ನಾವು ಹೇಳ್ದಂಗೆ ಅಪ್ಪರು ಕೇಳ್ತಿದ್ರ. ಬಟ್ ಚೆನ್ನಾಗಿ ಅವ್ರ ಸಹಕಾರ ಇತ್ತು ನಮ್ಗೆ. ಅವ್ರ ಮಾಡ್ತಾ ಇದ್ರಲ್ಲ, ಮಾಡ್ತಿದ್ರಲ್ಲ, ಅವಾಗೆಲ್ಲ ನೀವು ತೊಡ್ಕೊಳ್ತಿದ್ರ ಅದ್ರಾಗ ಸ್ವಲ್ಪ ಭಾಗಿ ಆಗ್ತಿದ್ರಿ, ಸ್ವಲ್ಪ ಮಟ್ಟದಲ್ಲಿ ಭಾಗಿ ಆಗ್ತಿದೆ, ಸ್ವಲ್ಪ ಜಾಸ್ತಿ ಅವ್ರದ್ದು ಅವಾಗ ಎಫರ್ಟ್ ಅವ್ರದ್ದು. ಅದು ಲಾಭದಾಯಕ ಅನ್ಸ್ಲಿಲ್ವಾ ನಿಮ್ಗೆ? ಅದು ಲಾಭದಾಯಕ ಇತ್ತು ಸರ್, ಅದು ಚೆನ್ನಾಗಿತ್ತು. ಬಟ್ ಈ ಲೇಬರ್ ಸಮಸ್ಯೆ, ಮತ್ತೆ ಅವರು ಸ್ವಲ್ಪ ಆಸಕ್ತಿ ಕಮ್ಮಿ ಮಾಡಿದ್ರು ಈಗ. ಮತ್ತೆ ಎಲ್ಲದು ತಮ್ಗೆ ಯಾವ ಆಕೈತಿ ಅಲ್ಲ ಸರ್, ಅದನ್ನ ಆಸಕ್ತಿ ಕಮ್ಮಿ ಮಾಡಿದ್ರೆ ನಾವು ಮತ್ತೆ ತೋಟಗಾರಿಕೆ ಜಂಪ್ ಆಗಿ. ಅಂದ್ರೆ ಅದಕ್ಕೆ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರಲೇಬೇಕು. ಹಾಂ ಸರ್, ಅದಕ್ಕೆ ಒತ್ತು ಭಾಳ ಕೊಡ್ಬೇಕು ಸರ್. ಮಾಲೀಕರಿರ್ಲಿ, ಆಳುಗಳಿರ್ಲಿ, ಯಾರೇ ಇರಲಿ, ಲೇಬರ್ ಮುಂದೆ ಎಲ್ಲ ಇರ್ಬೇಕು ಸರ್. ಎಲ್ಲರೂ ಸಿಸ್ಟಮೆಟಿಕ್ ಆಗಿ ಅವ್ರಿಗೆ ಎಲ್ಲದು ಕೊಡ್ಬೇಕು, ಅದು ಕಂಟಿನ್ಯೂಸ್ ಆಗಿ ಇರ್ಬೇಕು ಸರ್. ತೋಟಗಾರಿಕೆ ನಾವು ಡ್ರಿಪ್ ಮುಖಾಂತರ ಸರ್ ನೀರು ಗೆಟವಲ್ ಒಳಸಿ ಬರ್ಬೋದು ಸರ್, ನಮ್ಗೆ ಫ್ರೀ ಸಿಗ್ತದೆ ಸರ್. ತೋಟಗಾರಿಕೆ ಬೆಳೆಗಳಲ್ಲಿ ಯಾವ ಬೆಳೆಯನ್ನು ಬೆಳೀತಾ ಇದ್ರಿ ಈಗ ನೀವು? ಪಪ್ಪಾಯಿನು ಬೆಳಿತೀವಿ ಸರ್, ಬಾಳೆನು ಬೆಳಿತೀವಿ. ಎರಡು ಮುಖ್ಯವಾಗಿ ಪಪ್ಪಾಯ ಮತ್ತು ಬಾಳೆ. ಬಾಳೆ ಸರ್. ಪಪ್ಪಾಯ ಎಷ್ಟು ಎಕರೆ ಬೆಳಿದ್ರಿ? ಪಪ್ಪಾಯಿ ಒಂದು 6 ಎಕರೆ ಐತೆ ಸರ್. 6 ಎಕರೆ ಹಾಕಿ ಪ್ರೆಸೆಂಟ್. ಯಾವ ತಳಿ ಅದು? 15 ನಂಬರ್ ಅಂತೇಳಿ. 15 ನಂಬರ್ ಅಂತಾರ? ಮುಂಚೆ ರೆಡ್ ಲೇಡಿ ಆಗ್ತಿದ್ವಿ ಸರ್, ಅದು ಬಹಳ ರೋಗ ಬರಕೈತಿ ಬಿಡಿ ಸರ್, ವೈರಸ್ ಬರೋದು ಸರ್, ಇಳುವರಿ ಕಡಿಮೆ ಅದು. ರೆಡ್ ಲೇಡಿ. ಸರ್ ಅದು ಈಗ ಮತ್ತೆ ನಾವು ಈಗ ಮತ್ತೆ 15 ಹಾಕಿದ್ವಿ ಸರ್. 15 ಪಪ್ಪಾಯ. ಅದಕ್ಕೆ ಇದಕ್ಕೆ ವ್ಯತ್ಯಾಸ ಏನಾಯ್ತು? ಬಹಳ ವ್ಯತ್ಯಾಸ ಆಯ್ತು ಸರ್. ಏನ್ ವ್ಯತ್ಯಾಸ ಆಯ್ತು ಈಗ ಇದ್ರಲ್ಲಿ? ಅದು ಸರ ಮೇಜರ್ ಒಂದ್ ಸ್ವಲ್ಪ ರೋಗ ಜಾಸ್ತಿ ಸರ್ ಅದಕ್ಕೆ. ಇದ್ರಲ್ಲಿ ರೋಗ ಕಡಿಮೆ, ಇಳುವರಿ ಜಾಸ್ತಿ. ಸೈಜು ದಪ್ಪ ಚೆನ್ನಾಗಿ ಬರ್ತದೆ. ಇದು ಇಳುವರಿ ಜಾಸ್ತಿ, ಅದು ಅದು ರೋಗ ಜಾಸ್ತಿ, ಇಳುವರಿ ಕಡಿಮೆ, ಖರ್ಚು ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್. ಇದಕ್ಕೆ ಅದು ಡಿಫ್ರೆನ್ಸ್, ಇದು ಇಳುವರಿ ಜಾಸ್ತಿ, ಖರ್ಚು ಕಡಿಮೆ, ಸ್ವಲ್ಪ ರೋಗ ಕಡಿಮೆ ಸರ್, ವೈರಸ್ ಕಡಿಮೆ ಇದೆ. ಕಡಿಮೆ. ಹಾಗಾಗಿ ನಾವು ಇದನ್ನು ಸ್ವಲ್ಪ ಪಂದ್ರ ಸೆಲೆಕ್ಟ್ ಮಾಡ್ಕೊಂಡು ಪಂದ್ರ ನಂಬರ್ ಪಂದ್ರ ತಳಿ. ನಂಬರ್ನ ತಳಿ ಹಾಕಿದೆ ಸರ್. ಈಗ ಇಳುವರಿ ಬರ್ತಾ ಇದೆಯಾ ನಿಮ್ದು? ಸರ್ ಅಂದ್ರೆ ನಮ್ಗೆ ಪಪ್ಪಾಯ ನಾಟಿ ಮಾಡಿಗೆ ಒಂದು 2 ತಿಂಗಳಾಯ್ತು ಸರ್. ಮೊದಲು ಮಾಡ್ತಿದ್ರಿ? ಮೊದಲು ಅಂದರೆ ಸರ್ ಪಂದ್ರ ಇದನ್ನ ಮಾಡಿ ಸರ್, ರೆಡ್ ಲೇಡಿ, ರೆಡ್ ಲೇಡಿ ಮಾಡಿದ್ರಿ? ರೆಡ್ ಲೇಡಿ ಮಾಡಿದ್ವಿ. ಈಗೆಲ್ಲ ಮತ್ತೆ ಕೇಳಿಬಿಟ್ಟು ಇದು ಚೆನ್ನಾಗಿ ಬರ್ತಂತ ಇದನ್ನು ನೋಡಿದ್ವಿ ಸರ್, ಹೋಟೆಲ್ ವಿಸಿಟ್ ಮಾಡಿದ್ವಿ. ಇದು ಚೆನ್ನಾಗಿ ಬರ್ತೈತಿ, ಇಲ್ಲಿ ಬೇರೆ ನಮ್ಮ ಬ್ರದರ್ಸ್ ಗ್ರದರ್ಸ್ ಮಾಡಿದಾರೆ ಸರ್, ಅವ್ರು ನೋಡಿದ್ವಲ್ಲ ಚೆನ್ನಾಗೈತೆ ಸರ್, ಅವ್ರಿಗೆ ಚೆನ್ನಾಗಿ ಇಳುವರಿ ಬಂದೈತಿ. ಸ್ಪ್ರೇನು ಭಾಳ ಮಾಡಿಸ್ಕೊಂಡು ಸರ್ ಇದು. ಈಗ ರೆಡ್ ಲೇಡಿ ಪಪ್ಪಾಯ ಮಾಡ್ತಾ ಇದ್ರಿ ಅಲ್ವಾ, ಅದ್ರ ಆರೈಕೆ ಎಲ್ಲ ಏನು? ಈಗ ಪಪ್ಪಾಯ ಬೆಳೆ ಬೆಳಿಬೇಕು ಅನ್ನೋದಾದ್ರೆ ಭೂಮಿಯ ಸಿದ್ಧತೆ ಮತ್ತೆ ಗಿಡದಿಂದ ಗಿಡಕ್ಕೆ ಎಷ್ಟು ಅಂತರ ಇರಬೇಕು, ಇವನ್ನೆಲ್ಲ ಹೇಗೆ ಮಾಡ್ತಾರೆ? ಇವನ್ ಸರ್ ಹೆಂಗಂದ್ರೆ ಸರ್, ಮೊದಲು ಪಪ್ಪಾಯಿ ಮಾಡ್ಬೇಕಂದ್ರೆ ಸರ್ ಹೊಲ ಸ್ಮೂತ್ ಇರ್ಬೇಕು ಸರ್, ಭಾಳ ಮೃದು ಇರ್ಬೇಕು. ನಾವು ಏನ್ ಮಾಡ್ಬೇಕಂದ್ರೆ ಮೊದಲು ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಟ್ಟಿರ್ಬೇಕು. ಕೊಟ್ಟಿಗೆ ಗೊಬ್ಬರ ಹೆಂಗೆ ಕೊಡ್ತೀನಿ ನೀನು, ಹಂಗ ರೋಗಗಳು ಬರಲ್ಲ ಸರ್. ಓಹೋ. ಈ ಮನುಷ್ಯ ಚೆನ್ನಾಗಿ ಸದೃಢ ಮನುಷ್ಯ ಇದ್ರೆ ರೋಗ ತನಗೇನೋ ಜ್ವರ ಬಂದ್ರೆ ತಡ್ಕೊಂಡು ಕಪ್ಸಿಟ್ ಇರ್ತಾನ್ರಿ, ಏನೋ ಒಂದ್ ಶುಂಠಿ ಕಾಫಿ ಚಾ ಮಾಡ್ಕೊಂಡು ಕುಡಿದ್ರೆ ಕುಡಿದ್ರು ಸಾಕು, ಆರಾಮಾಗಿಬಿಡ್ತದೆ ಸರ್. ಈಗ ನಾವು ಚಳಗೇನ ಚೆನ್ನಾಗಿ ವಿಶ್ ಮಾಡಿ ಚೆನ್ನಾಗಿಲ್ಲ ಅಂದ್ರೆ ಬಿದ್ದೋಗ ಸರ್. ಹಂಗೆ ಕೊಟ್ಟಿಗೆ ಗೊಬ್ಬರ ಮೇಲೆ ಸರ್, ಕೆಮಿಕಲ್ಗಿಂತ ಸಾವಯವದಲ್ಲಿ ಏನು ಚೆನ್ನಾಗಿ ಕುರಿ ಗೊಬ್ಬರ ಆಯ್ತು, ದನದ ಗೊಬ್ಬರ ಆಯ್ತು, ಎತ್ತು ಗೊಬ್ಬರ ಎಲ್ಲಾನ ಹೊಲಕ್ಕೆ ಹಾಕಿನಿ ಅಂದ್ರೆ ನಮ್ 50% ನಮ್ ಖರ್ಚು ಅಲ್ಲೇ ಕಡಿಮೆ ಆಗುತ್ತೆ ಸರ್, ಕಡಿಮೆ ಆಗ್ಬಿಡ್ತದೆ, ಸದೃಢ ಬಂದ್ಬಿಡುತ್ತೆ ಸರ್ ಬೆಳೆ. ಈಗ ಕೊಟ್ಟಿಗೆ ಗೊಬ್ಬರ ಬಹಳ ಮುಖ್ಯ ಅಂತ ನಿಮ್ಗೆ ಅನ್ಸಿದೆ, ಮೇಜರ್ ಸರ್ ಮೇಜರ್. ನಿಮ್ಮಲ್ಲಿ ಸಿಗ್ತದ ಕೊಟ್ಟಿಗೆ ಗೊಬ್ಬರ? ಸಿಗ್ತದೆ ಸರ್, ನಮ್ದು ದನಕರುಗಳಿದಾವ? ದನಕ ಎಷ್ಟಿದಾವೆ ಸರ್? ಈಗ ಒಂದು 2 ಎಮ್ಮೆ ಇದೆ ಸರ್. 2 ಎಮ್ಮೆ ಇದಾವೆ? ಎಮ್ಮೆ ಅಷ್ಟೇ ಇದೆ. ಹೈನುಗಾರಿಕೆಗೆ ನಮ್ಮ ಮನೆಗೆ ಬಂತು, ಸ್ವಲ್ಪ ಮಿಕ್ಕಿದ್ ಬೇಕಾದ್ರೆ ನಾವು ಕೊಡ್ತೇವೆ ಸರ್ ಹೈನುಗಾರಿಕೆ. ಇದಕ್ಕೆ ನಾವು ಯೂಸ್ ಮಾಡ್ತೀವಿ, ಓನ್ ಯೂಸ್ ಮಾಡ್ತೀವಿ ಎಮ್ಮೆ ಒಂದು. ಯಾಕಂದ್ರೆ ಅಷ್ಟು ಸಾಕಾಗ್ತದೆ ನಿಮಗೆ ಸಗಣಿ ಗೊಬ್ಬರ ಅಂದ್ರೆ ಸರ್? ನಮ್ಮ ಮತ್ತೆ ಸಾಲ ಇದು ತರ್ಸು ಸರ್, ಹೊರಗಡೆ ತರ್ಸ್. ಎಲ್ಲಿ ತರ್ಸ್ಕೊಳ್ತೀರಿ, ಎಲ್ಲಿಂದ ತರ್ಸ್ಕೊಳ್ತೀರಿ? ಅಕ್ಕಪಕ್ಕದ ಊರಲ್ಲಿ ಸಿಗ್ತಾವ ಸರ್, ರೈತರನ್ನ ಕೇಳಿ ಪರ್ಚೇಸ್ ಮಾಡಿ ತಗೊಂಡ್ಬರ್ತೀವಿ. ಆಗ್ತದೆ ಸರ್. ಮತ್ತೆ ಕೆಲವೊಮ್ಮೆ ಟೈಮ್ ಕುರಿ ಅಟ್ಟಿ ಹಾಕ್ಸ್ಬಿಡ್ತೀವಿ ಸರ್, ಹೊಲಕ್ಕನ ಅಟ್ಟಿ ಹಾಕ್ಸ್ಬಿಡ್ತೀವಿ. ಒಂದು ಎಕರೆಗೆ ಎಷ್ಟು ಟ್ರ್ಯಾಕ್ಟರ್ ಬೇಕಾಗ್ತದೆ ತಿಪ್ಪೆ ಗೊಬ್ಬರ ಸರ್? ಡಿಪೆಂಡ್ ಅಪಾನ್ ರೈತರ ಮೇಲೆ. ಕೆಲವೊಬ್ಬ ರೈತರು ಅಮೌಂಟ್ ಕಡಿಮೆ ಇದ್ರೆ ಸ್ವಲ್ಪ ಕಡಿಮೆ ಹಾಕ್ಸ್ತಾರ, ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ತಾರ. ಎಷ್ಟು ಚಲೋ ಆಗ್ತದೆ ಅಷ್ಟು ಬೆಟರ್ ಬೆಳೆಗೆ. ಯಾವ ಬೆಳೆ ಆಯ್ತು, ಇದೇ ತೋಟಗಾರಿಕೆ ಅಂತ ಏನಿಲ್ಲ ಸರ್. ಯಾವ ಬೆಳೆ ಹಾಕಿದ್ರು ಅಲ್ಲ, ಈಗ ರಾಸಾಯನಿಕ ಗೊಬ್ಬರಗಳ ಹಾಗೆ ಹೆಚ್ಚು ಹಾಕಿದ್ರೆ ಹಾಳಾಗ್ಬಿಡ್ತದೆ, ಕಮ್ಮಿ ಹಾಕಿದ್ರು ನಷ್ಟ ಆಗ್ತದೆ, ಹಿಂಗೇನಿಲ್ವಲ್ಲ ಇದ್ರಾಗೆ? ಇಲ್ಲ ಸರ್ ಇಲ್ಲ, ನೀವು ಎಷ್ಟೇ ಭೂಮಿ ಕೊಟ್ಟರೆ ಏನ್ ತೊಂದರೆ ಇಲ್ಲ, ಏನ್ ತೊಂದರೆ ಏನಿಲ್ಲ. ಚೆನ್ನಾಗಿನ ಕೊಡ್ಬೇಕು ಸರ್, ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಟ್ರೆ ನಮ್ಮನ್ನ 50% ನಮ್ ಖರ್ಚು ಓಡಾಗ್ಬಿಡ್ತು ಸರ್, ಕಡಿಮೆ ಆಗ್ತದೆ, ಕಡಿಮೆ ಆಗೇ ಬಿಡ್ತದೆ ಸರ್. ಕೊಟ್ಟಿಗೆ ಗೊಬ್ಬರ ಹಾಕಿ ಬೆಳೆಯುವಂತ ಬೆಳೆಗಳು ಸ್ಟ್ರಾಂಗ್ ಇರ್ತವೆ, ಚೆನ್ನಾಗಿರುತ್ತೆ ಸರ್, ಸದೃಢ ಆಗಿರುತ್ತೆ ಬೆಳೆ. ಇದು ನಿಮ್ಗೆ ಅನುಭವ ಬಂದಿದೆ? ಏ ಅನುಭವ ಬಂದಿದೆ ಸರ್, ಬಂದಿದ್ದೆಲ್ಲ ಹೇಳ್ತಿರೋದ್ ನಾನು. ನಾವು ಹಂಗೆ ಒಂದ್ ಸ್ವಲ್ಪ ತರಾತುರಿಯಲ್ಲಿ ಬೇರೆ ನಾಟಿನ ಮಾಡಿದ್ ಸರ್, ತೋಟಗಾರಿಕೆ ಬೆಳೆನ ಪಪ್ಪಾಯ ಆಯ್ತ, ಅದು ಗಿಡನ ಬೇರೆ ಇತ್ತು, ಕೊಟ್ಟಿಗೆ ಗೊಬ್ಬರ ಹಾಕಿ ಯೂಸ್ ಮಾಡಿದ ಬೆಳೆನೇ ಬೇರೆ ಇತ್ತು, ಅದು ಇಳುವರಿನ ಬೇರೆ ಇತ್ತು, ಇದು ಇಳುವರಿನ ಬೇರೆ ಇತ್ತು. ಅದಾಗ್ಯೂ ಏನ್ ಸಮಸ್ಯೆ ಬಂದು ಏನಾದ್ರೂ ಸಣ್ಣ ಪುಟ್ಟ ತೊಂದರೆಗಳು ಬಂತ ರೆಡ್ ಲೇಡಿ ಪಪ್ಪಾಯಕ್ಕೆ? ಜಾಸ್ತಿ ರೋಗ ಬರ್ತದೆ ಸರ್, ವೈರಸ್ ಬರೋದು, ಕಾಯಿ ಮೇಲೆ ಮಿಲ್ಲಿ ಬಗ್ ಅಂತ ಹೇಳಿ ಬರ್ತೈತಿ. ಅಂದ್ರೆ ಏನದು, ಹೇಗಿರ್ತದೆ ಮಿಲ್ಲಿ ಬಗ್ ಅಂದ್ರೆ ಸರ್? ಅದು ಬಿಳಿ ಹುಳ ಸರ್, ಅದು ಅದು ಸ್ಪ್ರೆಡ್ ಆಯ್ತು ಅಂದ್ರೆ ಸರ್ ಕೆಳಗಿಂದ ಕೆಳಗಿಂದ ಮೇಲಕ್ ಮೇಲಕ್ ಒಮ್ಗೆ ಇದು ಕೊಯ್ಬಿಡ್ತು ಸರ್, ಕಾಯಿ ಡ್ಯಾಮೇಜ್ ಮಾಡುತ್ತೆ. ಯಾವ ಹಂತದಲ್ಲಿ ಗಿಡದಲ್ಲೇ ಬರ್ತದ ಅದು? ಅದು ಕೆಲವೊಂದು ಕೆಮಿಕಲ್ ಅದ ಸರ್, ಅದು ಸ್ಪೆಸಿಫಿಕ್ ಕೆಲವೊಂದು ಕೆಮಿಕಲ್ ಅದ ಸರ್ ಸ್ಪೆಸಿಫಿಕ್, ಅದನ್ನ ಸ್ಪ್ರೇ ಮಾಡಿದ್ರೆ ಕಡಿಮೆ ಆಗುತ್ತೆ, ಸರಿ ಆಗ್ಬಿಡುತ್ತೆ, ಕಡಿಮೆ ಆಗುತ್ತೆ ಅಂದ್ರೆ ಜಲ್ದಿನ ಬೆಟರ್ ಗಮನಿಸ್ಬೇಕು, ಗಮನಿಸ್ಬೇಕು ಸರ್. ಪ್ರತಿಯೊಂದು ಮೂಲೆ ಮೂಲೆಯಲ್ಲಿ ಯಾವ ಬೆಳೆ ಯಾವ ಗಿಡ ಏನಾಗಿದೆ, ಯಾವ್ದು ಏನಾಗ್ತಿದೆ, ಎಲ್ಲಿಗೆ ಬಂದಿದೆ ಅಂತ ನೋಡ್ಕೊಂಡಿದ್ರೆ ಮಕ್ಕಳ ತರ ಜೋಪಾನ ಮಾಡಕ್ ಸರ್ ಅವನ. ಒಬ್ಬ ರೈತರಾಗಿ ಸರ್ ದಿನಚರಿ ಹೇಗಿರ್ತದೆ? ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನ್ ಕೆಲಸ ಮಾಡ್ತೀರಿ? ಪಪ್ಪಾಯಿ ಬೆಳೆಗಾರರಪ್ಪ, ನೀವು ಹೇಳಿದ್ರಿ ಮಗು ತರನೇ ನೋಡ್ಕೋಬೇಕು ಅಂತ ಹೇಳಿದ್ರಿ, ಹಾಗಿದ್ದಾಗ ಅಟ್ಯಾಚ್ಮೆಂಟ್ ಇರಲೇಬೇಕು ಅಲ್ವಾ? ಸೊ ನಿಮ್ಮ ಬೆಳಗ್ಗಿನಿಂದ ಸಂಜೆವರೆಗೂ ಸಹಿತ ಅಥವಾ ಮನೆಗೆ ಬರುವವರೆಗೂ ಸಹಿತ ತೋಟದೊಂದಿಗೆ ನಿಮ್ಮೊಂದಿಗೆ ಒಡನಾಟ ಹೇಗಿರ್ತದೆ, ಏನೇನ್ ಕೆಲಸಗಳನ್ನ ಮಾಡ್ತೀವಿ? ಫಸ್ಟ್ ಗೆ ಸರ್ ಮೊದಲು ಮೋಟರ್ ಚಾಲು ಮಾಡ್ಸರ, ನೀರ್ ನೋಡ್ತು ಸರ್, ಎಲ್ಲೆಲ್ಲಿ ಎಲ್ಲಿ ನೀರು ಹೋಗ್ತಿದೆ, ಎಲ್ಲೆಲ್ಲಿ ನೀರಿಲ್ಲ, ಎಲ್ಲದ ಎಲ್ಲ ಗಿಡಕ್ಕೆ ಹೊಂಟಿದೆ ಏನಿಲ್ಲ, ಎಲ್ಲಿ ನೀರು ಹೊಂಟಿಲ್ಲ ಅದಕ್ಕೆ ನೀರು ಡ್ರಿಪ್ ಹೋಗಂಗ್ ಮಾಡ್ತು ಸರ್ ಫಸ್ಟ್. ಆಮ್ಯಾಕೆ ಎಲ್ಲ ನೋಡ್ಕೊಂಡು ಸುತ್ತ ಸರೌಂಡಿಂಗ್ ಎಲ್ಲ ನೋಡ್ಕೊಂಡ್ ಬರ್ತದೆ ಸರ್, ಎಲ್ಲೆಲ್ಲಿ ಏನಾಗಿದೆ ಏನು ಎಲ್ಲ ನೋಡ್ಕೊಂಡು ಇದು ಮಾಡ್ತದೆ ಸರ್. ಈಗ ನೋಡಿ ಇದು ಮಿಲಿ ಬಗ್ಗು ನಿಮ್ಗೆ ಕಣ್ಣಿಗೆ ಕಾಣ್ಬೋದು, ಕೆಲವು ವೈರಸ್ಗಳು ಕಾಣೋದೇ ಇಲ್ಲ, ಕಾಣುತ್ತೆ ಸರ್, ಆದ್ರೆ ಅದು ನಿಮ್ಮ ಬೆಳೆಗೆ ಎಫೆಕ್ಟ್ ಮಾಡ್ತಾ ಇದೆ ಅಂತ ಯಾವ ಲಕ್ಷಣಗಳ ಮೇಲೆ ಗುರುತಿಡ್ತೀರಿ? ಸರ್ ಅದು ವೈರಸ್ ಬಂದ್ರೆ ಸರ್ ಆಲ್ರೆಡಿ ಮುಟ್ರಿ ಪೊಸಿಷನ್ ಬಂದ್ಬಿಡ್ತು ಸರ್, ಅದು ಎಲೆ ಭಾಳ ಮುದುಡ ಆಗಿಬಿಡ್ತದೆ ಸರ್. ಓಹೋ, ಅದು ಎಲೆ ಮುದುಡ ಆಯ್ತು ಅಂದ್ರೆ ಆಯ್ತು ಸರ್. ಅದು ಒಂದು ಗಿಡಕ್ಕೆ ಬಂತು ಅಂದ್ರೆ ಸರ್ ಅದು ತನ್ನ ಕ್ರಮೇಣ ಅಲ್ಲಿ ಎಲ್ಲ ಗಿಡಕ್ಕೆ ತನ್ನ ಪ್ರಭಾವ ಸೃಷ್ಟಿಸ್ಬಿಡ್ತದೆ. ಅದು ಒಂದು ಗಿಡಕ್ಕೆ ಬಂತು ಅಂದ್ರೆ ಆಯ್ತು ಸರ್, ಅದು ದಿನ ದಿನಕ್ಕೆ ಅದು ವ್ಯತ್ಯಾಸ ಸಾಯ್ಬಿಡುತ್ತೆ ಸರ್, ಮತ್ತೆ ಎಲ್ಲ ಗಿಡಕ್ಕೆ ಬಂದ್ಬಿಡುತ್ತೆ ಸರ್. ನೀವು ದಿಢೀರ್ನೆ ಅದು ನಿಯಂತ್ರಣ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಅದೇ ನಿಯಂತ್ರಣ ನೋಡ್ಕೊಂಡು ಸರ್, ಅದಕ್ಕೆ ಸ್ಪೆಸಿಫಿಕ್ ಆಗಿ ಅವನ್ನ ಕೇಳಿ ಅವು ಬೇವಿನ ಎಣ್ಣೆ ಕೆಲವೊಂದಿಷ್ಟು ಕೆಮಿಕಲ್ ಅದ ಸರ್, ಅದನ್ನ ಸ್ಪ್ರೇ ಮಾಡ್ಕೊಬೇಕು. ಅದನ್ನ ಸ್ಟಾರ್ಟಿಂಗ್ ಹಂತದಲ್ಲೇ ಮಾಡ್ಕೊಬೇಕು. ವೈರಸ್ ಬೇರೆ ಏನಾರು ಕಂಟ್ರೋಲ್ ಮಾಡ್ಬೇಕು ಸರ್, ವೈರಸ್ ಬಂದ್ರೆ ಭಾಳ ಕಠಿಣ, ಬೇಗ ಸ್ಪ್ರೆಡ್ ಆಗ್ಬಿಡ್ತದ, ಜಲ್ದಿ ಸ್ಪ್ರೆಡ್ ಆಗ್ಬಿಡುತ್ತೆ ಸರ್. ಅದು ಭಾಳ ಡ್ಯಾಮೇಜ್ ಮಾಡಿಬಿಡುತ್ತೆ ಸರ್, ಅದು ಗಿಡಗಳನ್ನ ಸ್ಪ್ರೆಡ್ ಆಯ್ತಾನು ಭಾಳ ಕಂಟ್ರೋಲ್ ಆಗೋದು ಕಡಿಮೆ ಸರ್. ಅದು ನಿಮಗೆ ಆ ರೀತಿ ಪಪ್ಪಾಯಿ ಬೆಳೆಯಲ್ಲಿ ವೈರಸ್ನಿಂದನೋ ಅಥವಾ ಈ ಥರ ಮಿಲ್ಲಿ ಬಗ್ಗಿಂದನೋ ತುಂಬ ನಷ್ಟ ಸಂಭವಿಸಿದ್ದುಂಟ? ನಷ್ಟ ಅನುಭವಿಸಿದ್ದುಂಟು ಸರ್, ಮಿಲ್ಲಿ ಬಗ್ಗೆಯಿಂದ ಆಗಿತ್ತು ಸರ್, ಯಾವಾಗ ಆಗಿತ್ತು? 3 ವರ್ಷದಿಂದ ಆಗಿತ್ತು. ಒಮ್ಮೆ ಒಂದು ಎಕರೆ ಹೊಲನ ಮಿಲ್ಲಿ ಬಗ್ಗೆ ಆಗಿಬಿಟ್ಟು ಸರ್. ಅದು ನಾವು ಅದನ್ನ ಏನೋ ಬಿಡ ಅಂತೇಳಿ ಸ್ವಲ್ಪ ಅದ್ರ ಬಗ್ಗೆ ಕೇರ್ಲೆಸ್ ಮಾಡಿದ್ರೆ ಅದ್ರ ನಮ್ಗೆ ಅದು ಇದು ಭಾಳ ಎಫೆಕ್ಟ್ ಮಾಡಿ ಸರ್. ಅದು ಆ ತೋಟದಲ್ಲಿ ಕಾಯಿನ ನಾವು ಕೀಳಕ್ ಆಗಿಲ್ಲ, ಅದನ್ನ ಭಾಳ ಕೇಳಿದ್ ಸರ್. ಸ್ಟಾರ್ಟಿಂಗ್ ಕಿತ್ತಿದ್ ಸರ್, ಆ ರೋಗ ಬಂದಿದ್ದು ಅದನ್ನ ನಮ್ಮ ಕಾಯಿ ಅವರು ಏಜೆಂಟ್ಗಳನ್ನು ಕಾಯಿ ಮುಟ್ಟಲಿಲ್ಲ ಸರ್, ಅದನ್ನ ಲಾಸ್ ಸರ್. ಅದು ಅದು ನಮ್ಗೆ ಅತ್ತ ಅರಿವಿಗೆ ಬಂತು ಸರ್, ಅದು ಹೊಸ ಅನುಭವ ಆಯ್ತು ನಮ್ಗೆ. ಅದು ಅದು ಬಂದ್ರೆ ಭಾಳ ಸುಮಾರು ಮಾಡುತ್ತಿದ್ದ ಅಂತೇಳಿ ಮತ್ತೆ ಅದನ್ನೇ ಬರಲಾರ್ದಂಗೆ ನೋಡ್ಕೊಂಡಿ ಸರ್. ಈಗ ಪಪ್ಪಾಯ ಬೆಳಿಬೇಕಂತ ನಿರ್ಧಾರ ಮಾಡಿದಾಗ ಸಸಿ ತರಿಸ್ಬೇಕಲ್ವಾ, ಯಾರ ಮೂಲಕ ತರಿಸಿದ್ರಿ, ಎಲ್ಲಿಂದ ತರಿಸಿದ್ರಿ? ಏಜೆಂಟ್ಗಳ ಮುಖಾಂತರ ತರಿಸಿ ಸರ್. ಅದಕ್ಕೂ ಏಜೆಂಟ್ರು ಇರ್ತಾರೆ? ಅದಕ್ಕೂ ಏಜೆಂಟ್ ಇರ್ತಾರೆ ಸರ್, ಪಪ್ಪಾಯಿ ಕಟ್ ಮಾಡೋ ಏಜೆಂಟ್ರು ಇರ್ತಾರೆ. ಒಂದು ಗಿಡಕ್ಕೆ ಎಷ್ಟು ಬೆಲೆ? ಹೋಗಿ ಸಸಿ ಮೇಲೆ ಡಿಪೆಂಡ್. ಅದ್ರಾಗೆ ಕೆಲವೊಂದು ವೆರೈಟೀಸ್ ಇದು 1 ರೂಪಾಯಿ ಕಡಿಮೆ ಇರ್ತೈತಿ, ಕೆಲವೊಂದು ವೆರೈಟಿ ಇದು 2 ರೂಪಾಯಿ ದುಬಾರಿ ಇರ್ತೈತಿ. ಕೆಲವೊಬ್ರು ಏಜೆಂಟ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್, ಕೆಲವೊಬ್ರು ತಮ್ಮ ಇದಕ್ಕೆ ಅನುಕೂಲ ಆಗಂಗೆ ಸ್ವಲ್ಪ ನಮ್ಗೆ ಯಾರು ಚೆನ್ನಾಗಿ ಇರ್ತಾರೆ ಅವ್ರ ಕಡೆಯಿಂದ ನಾವು ತರಿಸ್ಕೋಬೋದು. ಬಿಜಾಪುರ ಸೈಡಿಂದ ತರಿಸಿದ್ರೆ? ಬಿಜಾಪುರ ಸೈಡಿಂದ ತರಿಸಿ. ಓಹೋ, ನಿಮಗೆ ವಿಶ್ವಾಸ ಇರ್ತದ ಇವ್ರು ಒಳ್ಳೆ ಸಸಿ ಕೊಡ್ತಾರೆ, ಆ ಥರದ್ದು ವಿಶ್ವಾಸಾರ್ಹವನೀಯವಾಗಿರ್ತಾರ? ವಿಶ್ವಾಸ ನಮ್ಗೆ ಚೆನ್ನಾಗಿ ನಮ್ಗೆ ಗೊತ್ತಿರುತ್ತೆ ಸರ್, ಅಲ್ಲಿ ನಮ್ಮ ಚೆನ್ನಾಗಿ ಇದ್ದಾರೆ ನಮ್ಮ ಜೊತೆಗಾರ ಅವ್ರು ಚೆನ್ನಾಗಿನೇ ಕೊಡ್ತಾರೆ ಅಂತ ನಮ್ಗೆ ಭರವಸೆ ಐತೆ ಸರ್, ಕೊಟ್ಟನು ಕೊಟ್ರ ಸರ್. ನಾವು ಹೆಂಗೆ ಇದು ಮಾಡ್ತೋ ಅದ್ರ ಮೇಲೆ ಸರ್, ನಮ್ಗೆ ಯಾರು ಚೆನ್ನಾಗಿ ಗೊತ್ತಿದ್ದಾರೆ ಅವ್ರು ಚೆನ್ನಾಗೇನು ತರಿಸ್ಕೊಡ್ತಾರೆ ಸರ್. ಈಗ ಪಪ್ಪಾಯ ಮಾರ್ಕೆಟ್ಗೆ ನೀವೇನು ಒಯ್ಯಲ್ಲ? ಪಪ್ಪಾಯ ಮಾರ್ಕೆಟ್ಗೆ ಒಯ್ದಿಲ್ಲ ಸರ್, ನಾವು ನೀವು ಒಯ್ಯಲ್ಲ ಒಯ್ಯಲ್ಲ, ಬೇರೆಯವರಿಗೆ ಅದನ್ನ ಏಜೆಂಟ್ರಿಗೆ ಕೊಟ್ಬಿಡ್ತೀರಿ, ಸರ್ ಅವರೇ ಕಟಾವ್ ಮಾಡ್ಕೊಳ್ತಾರೆ? ಅವರೇ ಕಟಾವ್. ಆಹಾ, ಯಾವ ಆಧಾರದ ಮೇಲೆ ಕೊಡ್ತೀರಿ ಬೆಲೆ ನಿಗದಿ ಮಾಡೋದು ಹೇಗೆ? ಬೆಲೆ ನಿಗದಿ ಅಂತ ಸರ್ ನಮ್ಗದು ರೇಟಿಂದ ಮಾಹಿತಿ ಗೊತ್ತಿರ ಸರ್, ಈಗ ಏನಿದ್ರೆ ಅವರೇ ಹೇಳ್ಬೇಕು ನಮ್ಗೆ ರೇಟ್ ಹಿಂಗೈತಿಯಪ್ಪ ಅಂತ ಅವ್ರ ಅಂತಾರೆ ಸರ್. ರೇಟ್ ಹಿಂಗೈತಿ ಅಂದಾಗ ಅವ್ರ ಒಂದು ಸ್ವಲ್ಪ ಯಾವಾಗ್ಲೂ 1 ರೂಪಾಯಿ 2 ರೂಪಾಯಿ ಕಡಿಮೆನೇ ಹೇಳ್ತಾರೆ ಸರ್ ಅವ್ರು. ಸ್ಟಾರ್ಟಿಂಗ್ ಅಲ್ರಿ, ಈಗ ಅವ್ರನ್ನ ಹೆಂಗ್ ನಂಬ್ತೀರಾ ನೀವು? ನಾನೇ ಖರೀದಿ ಮಾಡೋಕೆ ಲೀಸ್ ತಗೊಳಕ್ ಬಂದಿದ್ದೆ ಅಂತ ಇಟ್ಕೊಳ್ಳಿ. ಹ್ಞೂ ಸರ್, ನಾನು ಸುಳ್ಳು ಹೇಳ್ಬೋದು, ತುಂಬಾ ಅಂತರ ಹೇಳ್ಬೋದು ಹೆಂಗೆ ಅಂದ್ರೆ ಆಲ್ರೆಡಿ ನಮ್ಮ ಕಾಂಟ್ಯಾಕ್ಟ್ ಇರ್ತಾರೆ ಸರ್, ಕಾಂಟ್ಯಾಕ್ಟ್ ಇದ್ದ ಜೊತೆನ ನಾವು ಒಡನಾಟ ಜಾಸ್ತಿ. ಅಂದ್ರೆ ನಿಮ್ಗೆ ಮಾರ್ಕೆಟ್ ನಾಲೆಡ್ಜ್ ಇರ್ತದ ನಿಮಗೆ? ಇರ್ತದೆ ಸರ್. ಈಗ ಅವ್ರು ಹೇಳಿದ್ದು ತುಂಬಾ ವ್ಯತ್ಯಾಸ ಇದೆ ಅಲ್ಲಿ ರೇಟ್ ಅಂದ್ರೆ ಒಂದು 3-4 ಜನ ಒಂದು ಬಹಳ ಜನ ಕಾಂಟ್ಯಾಕ್ಟ್ ಇದಾರೆ ಸರ್, ಇರ್ತಾರೆ, ಒಬ್ಬೊಬ್ಬರನ್ನ ಕೇಳ್ಕೊಂತ ಸರ್, ಅದು ಕರೆಕ್ಟ್ ಇದ್ರೆ ಮತ್ತೆ ಫೈನಲ್ ಮಾಡ್ಕೊಳ. ಸೊ ಹಾಗೆ ಈಗ 1 ಎಕರೆ ವೈಸ್ ನೀವು ಅದನ್ನ ಲೀಸ್ ಕೊಡ್ತೀರಾ ಹೇಗೆ? ಇಲ್ಲ ಸರ್, ಟೋಟಲ್ ಆಗಿ ಟೋಟಲ್ ಕೊಟ್ಬಿಡ್ತು ಸರ್, ಟೋಟಲ್ ಅವರು ಕಟ್ ಮಾಡ್ಕೊಂಡು ಪ್ಯಾಕಿಂಗ್ ಮಾಡ್ತಾರೆ ಸರ್. ಪ್ಯಾಕಿಂಗ್ ಮಾಡಿ 1 ಎಕರೆಗೆ ಎಷ್ಟು ನಿಮಗೆ ಲಾಭ ಸಿಗಬಹುದು? 1 ಎಕರೆಗೆ ಸರ್ 1 ಎಕರೆಗೆ ಒಂದು 2.5 ಲಕ್ಷ ಸಿಗುತ್ತೆ ಸರ್. ಸಿಗುತ್ತೆ. ಇದು ಎಷ್ಟು ತಿಂಗಳ ಅವಧಿಯಲ್ಲಿ ಸಿಗುತ್ತೆ ಇದು? ಇದು 9 ತಿಂಗಳು ಕಟಾವಿಗೆ ಬರುತ್ತೆ. 1 ವರ್ಷ? 1 ವರ್ಷ ಸರ್ ಕಟಾವಿಗೆ ಬರೋದು, 9 ತಿಂಗಳಿಗೆ ಬರ್ತ. ಚೆನ್ನಾಗಿ ಬಂದ್ರೆ 7-8 ತಿಂಗಳಿಗೂ ಬರುತ್ತೆ ಸರ್. ಎಕರೆಗೆ 2-3 ಲಕ್ಷ ಸಿಗುತ್ತೆ? ಎಕರೆಗೆ 2-2.5 ಲಕ್ಷ ಅಂದ್ರೆ ಈಜಿ ಸಿಗುತ್ತೆ ಸರ್. ಚೆನ್ನಾಗಿ ಬಂದ್ರೆ 6-7 ಎಕರೆ ಹಾಕಿರ್ತೀರಿ ನೀವು? ಹ್ಮ್ ಸರ್. ಸುಮಾರು 1-12-15 ಲಕ್ಷ ನಿಮಗೆ ವಾರ್ಷಿಕ ಆದಾಯ ಪಪ್ಪಾಯಿಂದ ಸಿಗುತ್ತೆ. ಸಿಗುತ್ತೆ ಸರ್, ಸಿಗುತ್ತೆ ಸಿಗುತ್ತೆ. ಎಲ್ಲಾ ಖರ್ಚು ವೆಚ್ಚಗಳನ್ನು ತೆಗೆದು ಖರ್ಚು ವೆಚ್ಚಗಳನ್ನು ತೆಗೆದು 1-10 ಲಕ್ಷ ಸಿಗುತ್ತೆ ಸರ್. ಖರ್ಚು ಒಂದು ಇರ್ತಾರೆ ಸರ್, 1-10 ಲಕ್ಷ. ಈಗ ನೋಡಿ, ತೋಟಗಾರಿಕೆ ಬೆಳೆಗಳಿಗೆ ಆಳುಗಳ ಅಗತ್ಯ ಇರ್ತದ, ಇದ್ರೆ ಯಾವ್ಯಾವ ಕೆಲಸಗಳಿಗೆ ಬೇಕಾಗ್ತದೆ? ಎಲ್ಲ ಬೆಳೆಗೆ ಸ್ವಲ್ಪ ಆಳುಗಳ ಅಗತ್ಯ ಇರ್ತದೆ ಸರ್. ಈ ತೋಟಗಾರಿಕೆ ಬೆಳೆಗೆ ಸ್ವಲ್ಪ ಕಡಿಮೆ ಆಗುತ್ತೆ ಸರ್. ಅಲ್ಲಿ ಏನಂದ್ರೆ ಸರ್, ಕಳೆ ಒಂದು ಬರ್ತದೆ ಸರ್, ಕಳೆಕ್ಕೆ ಒಂದು ಸ್ವಲ್ಪ ಮತ್ತೆ ಲೇಬರ್ ಬೇಕಾಗುತ್ತೆ ಸರ್. ಕಳೆ ಒಂದು ತೆಗೆದ್ರೆ ಮತ್ತೆ ಅದ್ರಗೇನು ಕೆಲಸ ಇರಲ್ಲ. ಮತ್ತೆ ನಡಕ್ಕೆ ಟ್ರ್ಯಾಕ್ಟರ್ ಮೂಲಕ ಅಂತ ಕುಂಟಿ ಹೊಡೆದ ಬೆಡ್ ಗಿಡ್ ಮಾಡ್ಕೊಳ್ಳೋದು ಮಾಡ್ಕೋಬಹುದು. ಸ್ಪ್ರೇಕ್ ಒಂದು ಗಂಡು ಆಳು ಬೇಕಾಗ್ತದೆ ಸರ್. ನಾವು ಹೊಡಿಬೋದು, ಲೇಬರ್ ಕೆಲರ್ ಹೊಡಿಸ್ಬೋದು. ಅಂತ ಬಿಟ್ರೆ ಮತ್ತೆ ಅಷ್ಟು ಅವಶ್ಯಕತೆ ಇಲ್ಲ ಸರ್, ಲೇಬರ್ ಏನು ಗೊಬ್ಬರ ಗಿಬ್ಬರ ಹಾಕೋ. ಔಷಧಿ ಸಿಂಪರಣೆಗೆ ಕಳೆ ತೆಗಲಿಕ್ಕೆ ಇಷ್ಟಕ್ಕೆ ಮಾತ್ರ ಬೇಕು. ಹಾಂ ಸರ್. ಅದಾದ್ಮೇಲೆ ಏನು ಲೇಬರ್ಗಳ ಅಗತ್ಯ ಇರಲ್ಲ. ಮತ್ತೆ ಸ್ಟಾರ್ಟಿಂಗ್ ಹಚ್ಚೋದ್ನಾಗ ಬೇಕು ಸರ್. ಅದು ಏನಿಲ್ಲ ಸರ್, ಮೇನು ಕಳೆ ತೆಗಿಯೋಳಕ್ಕೆ ಮತ್ತೆ ಗೊಬ್ಬರ ಹಾಕ್ಲಿಕ್ಕೆ ಮತ್ತೆ ಔಷಧಿ ಸಿಂಪಡಣೆಗೆ, ಇವ ಮೂರು ಮೇಜರ್ ಸರ್. ಮೇಜರ್ ಅಂದ್ರೆ ನೀರು ಏನು ಸರ್, ಡ್ರಿಪ್ ಮುಖಾಂತರ ಹೋಗುತ್ತಿರುತ್ತೆ. ಸ್ವಲ್ಪ ಈ ಬೇಸಿಗೆ ಟೈಮಲ್ಲಿ ಒಳಗೆ ನೀರು ಹರಿಸಿದ್ರೆ ಬೆಟ್ರ್ ಸರ್. ನೀರು ಚೆನ್ನಾಗಿತ್ತು ಅಂದ್ರೆ, ನೀರು 4-5 ತಿಂಗಳ ಮೇಲೆ ಆಯ್ತಂದ್ರೆ ಸರ್, ನೀರ್ ಚೆನ್ನಾಗಿ ಹೆಂಗ್ ಕೊಡ್ತಾ ಹಂಗ ಗ್ರೋತ್ ಹಂಗ ಕಾಯಿ ಸೈಜ್ ಬರ್ತದೆ ಸರ್, ಶೈನಿಂಗ್ ಬರ್ತದೆ. ಈ ಬೇಸಿಗೆ ಟೈಮ್ ಅಲ್ಲಿ ಸ್ವಲ್ಪ ಸುಗ್ಗಿಯಾಗ ನಡೀತದೆ ಸರ್, ಮಳೆ ಗಿಳೆ ಬರ್ತೈತಿ, ನಾವು ನೀರು ಒಳಗೆ ಕೊಡೋ ಅವಶ್ಯಕತೆ ಇರಲ್ಲ. 4-5 ತಿಂಗಳಾದ್ಮೇಲೆ ನಾವು ಈಗ ಬೇಸಿಗೆ ಟೈಮ್ ಬರ್ತಲ್ಲ ಸರ್, ನೀರು ಹೆಂಗೆ ಕೊಡ್ತೀರಿ ಹಂಗಂಗೆ ಚಲೋ ಸರ್. ಒಂದೊಂದು ಭೂಮಿಗೆ ಒಂದೊಂದು ಭೂಮಿ ಸರ್ ನೀರು ಜಾಸ್ತಿ ಕೊಡ್ತಿರ್ತಾವ ಸರ್, ಅದಕ್ಕೇನು ನಡೀತೈತಿ. ಕೆಲವೊಂದು ಭೂಮಿ ಅಂದ್ರೆ ಸಂಬಂಧ ನೀರು ಬೇಕು ಸರ್. ಯಾವುದೇ ಒಬ್ಬ ರೈತರಿಗೆ ತಿಳುವಳಿಕೆ ಬೇಕು ಬೇಕು ಸರ್. ಈಗ ಹೊಸ ಹೊಸ ಜ್ಞಾನ ನಮ್ಮ ಕೈ ಎದುರಿಗೆ ಸಿಗ್ತಾ ಇದೆ ಸಿಗ್ತಾ ಇದೆ. ಆಮೇಲೆ ಸರ್ಕಾರದ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆಯವರಾಗಿರ್ಬೋದು, ಆಮೇಲೆ ಈ ಕೃಷಿ ಶಿಕ್ಷಣ ವಿಸ್ತರಣಾ ಕೇಂದ್ರದವರಾಗಿರ್ಬೋದು, ಇವರೆಲ್ಲರೂ ಸಹಿತ ನಿಮ್ಮನ್ನ ಸಂಪರ್ಕಿಸೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ, ನೀವು ಅವರನ್ನ ಭೇಟಿ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ತೀರಿ. ಈ ರೀತಿ ನಿಮ್ಮ ಒಡನಾಟ ಹೇಗಿರ್ತದೆ? ಎಲ್ಲಾದರೂ ತರಬೇತಿಗಳಿಗೆ ಹೋಗ್ತಾ ಇರ್ತೀರಾ ಹೇಗೆ? ಸರ್ ನಾವು ಸ್ಟಾರ್ಟಿಂಗ್ ತೋಟಗಾರಿಕೆ ಇಲಾಖೆದ ನಮ್ಮ ಪರಿಚಯ ಆಯ್ತು ಸರ್. ಅದರಿಂದ ನಾವು ಇದ್ರ ಸಹಾಯಧನನ ತಗೊಂಡಿವಿ ಸರ್, ಎನ್ ಆರ್ ಜಿ ಮುಖಾಂತರ ಲೇಬರ್ದು ಇದಂತೇಳಿ ಅದ್ರ ಸಹಾಯಧನನ ತಗೊಂಡಿವಿ ಸರ್. ಈಗ ಎಲ್ಲೋ ಒಂದು 15 ದಿನ ತೋಟಗಾರಿಕೆ ಬೆಳೆಗಳ ಬಗ್ಗೆನೇ ಒಂದು ದಿನ 2 ದಿನದ ತರಬೇತಿಗಳು, 15 ದಿನದ ತರಬೇತಿಗಳು ಈ ಥರ ಏನಾರ ಹೋಗಿದ್ರೆ? ಒಂದು ಕೃಷಿ ಇಲಾಖೆಯಿಂದ ಒಮ್ಮೆ ಹೋಗಿದ್ದೆ ಸರ್, ರಾಯಚೂರ್ಗೆ ಹೋಗಿದ್ದೆ ಸರ್, ಯೂನಿವರ್ಸಿಟಿಗೆ ಹೋಗಿದ್ದೆ. ಏನಪ್ಪ ಸಿರಿಧಾನ್ಯ ಮೇಳ ಅಂತ ಇರ್ತಾರೆ ಸರ್, ಅಲ್ಲಿ ಒಮ್ಮೆ ಹೋಗಿ ಒಂದಿನ ವಿಸಿಟ್ ಮಾಡಿ ಬಂದಿದ್ದೆ ಸರ್, ಕರ್ಕೊಂಡು ಹೋಗಿದ್ರೆ ವಿಸಿಟ್ ಮಾಡಿದ್ದೆ. ಮತ್ತೆ ಹಂಗೇನು ಬೇರೆ ಥರ ಎಲ್ಲಿ ಹೋಗಿಲ್ಲ ಸರ್. ಒಂದಿನ ಅಲ್ಲಿ ರಾಯಚೂರು ಒಮ್ಮೆ ಹೋಗಿದ್ದೆ ಸರ್, ವಿಸಿಟಿಗೆ ಹೋಗಿದ್ವಿ. ಕೃಷಿ ಇಲಾಖೆಯಿಂದ ಕರ್ಕೊಂಡು ಹೋಗಿದ್ದೆ ಸರ್ ಹೋಗಿದ್ವಿ. ಆಮೇಲೆ ಬಾಳೆ ಬೆಳೆ ಬೆಳಿತೀರಿ ನೀವು? ಹ್ಞೂ ಸರ್. ಯಾವ ತಳಿ ಹಾಕಿದ್ರಿ? ಈಗ ಬಾಳೆ ಬೆಳೆ ನಾವು G9 ಹಾಕಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಇದು? 2ನೇ ವರ್ಷ ಸರ್ ಈ ಬಾಳೆದ. ಈಗಾಗಲೇ ಒಂದು ಕಟಾವು ತಗೊಂಡಿದ್ರಿ? ಹ್ಞೂ ಸರ್. ಹಾಂ, ಎಷ್ಟು ಎಕರೆ ಹಾಕಿದ್ರಿ? ಬಾಳೆ ಒಂದು 2 ಎಕರೆ ಹಾಕಿದ್ ಸರ್. G9 2 ಎಕರೆ ಮಾಡಿದ್ರಿ? ಹ್ಞೂ ಸರ್. ಅದರ ಕೃಷಿ ಪದ್ಧತಿಗಳ ಬಗ್ಗೆ ಹೇಳಿ, ಸ್ಟಾರ್ಟಿಂಗ್ ಎಲ್ಲ ಏನು ಮಾಡಿದ್ರಿ ಹೇಗೆ? ಸರ್ ನನಗೆ ತಿಳಿದಿರೋ ಮಟ್ಟಿಗೆ ರೈತರು ಏನು ಮಾಡ್ತಾರೆ ಸರ್, ಫಸ್ಟ್ ಆಫ್ ಆಲು ಅವರು ಮಡಿಕೆ ಒಡೆದು ಇಲ್ಲ ಸಾಧಾರಣವಾಗಿ ಹಚ್ಚಿಬಿಡ್ತಾರೆ ಸರ್. ಸ್ವಲ್ಪ ನಾವು ಡ್ರಿಂಚ್ ಮಾಡಿ ಹಚ್ಬೇಕು ಸರ್. ಡ್ರಿಂಚ್ ಅಂದ್ರೆ ಜೆಸಿಬಿಲ್ಲಿಂಗ್ ಡ್ರಿಂಚ್ ಮಾಡಿ ಏನಾರು ಅದಕ್ಕೆ ಸೊಪ್ಪೆಗೆ ವೇಸ್ಟೇಜ್ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡಿ ಹಾಕಿ ಕೊಟ್ಟಿಗೆ ಗೊಬ್ಬರ ಹಾಕಿ ಅದಕ್ಕೆ ಸಸಿಗೆ ಸರ ಬೀಜೋಪಚಾರ ಅಂತ ಬರುತ್ತೆ ಸರ್, ಅದು ಸ್ಪ್ರಿಲಮ್ ಏನು ಬರುತ್ತೆ ಸರ್, ಅದನ್ನ ಹಾಕಿ ನಾಟಿ ಮಾಡ್ಬೇಕು ಸರ್. ಸಸಿನ ಹಚ್ಚಬೇಕು ಸ್ವಲ್ಪ ಹಂಗಂದ್ರೆ ಸರ ತಳಲಿಂದ ಸ್ಟ್ರಾಂಗ್ ಆಗಿಬಿಡ್ತು ಸರ್. ಗಿನ ಎಲ್ಲ ಬೇಕಂದ್ರೆ ಆರ್ಗ್ಯಾನಿಕ್ ಟಾನಿಕ್ ಅವನ್ನೆಲ್ಲ ಹಾಕಿ ಸರ್ ಅಲ್ಲಿ ಎರೆಹುಳು ಡೆವಲಪ್ ಆಗಿಬಿಡುತ್ತೆ. ಅಂದ್ರೆ ಎರೆಹುಳುಗಳು ಅಲ್ಲಿ ಉತ್ಪತ್ತಿ ಆಗ್ಲಿಕ್ಕೆ ಶುರು ಆಗ್ಬಿಡುತ್ತೆ. ಎರೆಹುಳು ಉತ್ಪತ್ತಿ ಆಗುತ್ತೆ ಸರ್. ಆರ್ಗ್ಯಾನಿಕ್ ಇದ್ರೆ ಮಾತ್ರ ಇದು ಆಗುತ್ತೆ ಸಾಧ್ಯ? ಹ್ಞೂ ಸರ್. ಆರ್ಗ್ಯಾನಿಕ್ ಅಲ್ಲಿ ನಮ್ಗೆ ಈಗ ಯಾಕಂದ್ರೆ ಸರ ನಾವು ಕೆಮಿಕಲ್ ಹಾಕಿ ಹಾಕಿ ಹೊಲ ಎಲ್ಲ ಭೂಮಿ ಎಲ್ಲ ಹೆಂಗೆ ಸರ್ ಬಂಡೆದಾಗ ಸರ್. ನಾವು ಈಗ ಆರ್ಗ್ಯಾನಿಕ್ ಯೂಸ್ ಮಾಡೋದ್ರಿಂದ ನಮ್ಮ ಫ್ಯೂಚರ್ ಪರಿಸರಕ್ಕೆ ನಾವು ಏನಾರು ಕೊಡ್ಬೇಕಲ್ಲ ಸರ್, ಮತ್ತೆ ಮುಂದೆ ಮುಂದೆ ಮಕ್ಕಳಿಗೆ ಬೇಕು ಎಲ್ಲದಕ್ಕೆ ಪರಿಸರ ಎಲ್ಲದಕ್ಕೆ ಬೇಕು ನಮ್ಗೆ. ನಾವು ಏನ್ ಮಾಡ್ತೀವಿ ಸರ ನಮ್ಮ ಅವಸರಕ್ಕೆ ನಾವು ಕೆಮಿಕಲ್ ಹಾಕಿ ನಾವು ತಗೊಂಬಿಡ್ರ ಆತ ಸಹ ನಮ್ ಸ್ವಾರ್ಥ ಬಂದ್ಬಿಡ ಸರ. ಸಾವಯವ ಮಾಡಿದ ನಮ್ ಫ್ಯೂಚರ್ಗೆ ಇರ್ತೈತಿ, ಎಲ್ಲದಕ್ಕೂ ಅನುಕೂಲ ಸರ. ನಾವು ಪರಿಸರ ಒಂದು ಬದುಕಕ್ ಒಂದು ಒಂದು ಒಳ್ಳೆ ಇದು ಕೊಟ್ಟಂಗ. ಈಗ ನಿಮ್ಮ ತೋಟಗಾರಿಕೆ ಬೆಳೆಗಳಲ್ಲಿ ರಾಸಾಯನಿಕ ಒಳ ಸುರಿಗಳು ಇಲ್ವೇ ಇಲ್ಲ ಅಂತ ಹೇಳ್ಬೋದಾ ಅಥವಾ ಕಡಿಮೆ ಪ್ರಮಾಣದಲ್ಲಿ ಇದೆಯಾ ಸರ್? ಮತ್ತೆ ಈಗ ರಾಸಾಯನಿಕ ಮಾಡ್ತು ಸರ ಅಲ್ಪ ಪ್ರಮಾಣದಲ್ಲಿ, ಸಾವಯವನ ಜಾಸ್ತಿ ಸರ್ ಮಾಡೋಣ. ಮತ್ತೆ ಅದು ಸ್ಪ್ರೇ ಆಗಿ ಕಾಂಟ್ಯಾಕ್ಟ್ ಸ್ಪ್ರೇ ಅಷ್ಟು ಮಾಡ್ಕೊಳ್ಳೋ ಸರ. ಸ್ವಲ್ಪ ಏನಂದ್ರೆ ಊಟಕ್ಕೆ ಉಪ್ಪನಕಾಯಿ ಇದ್ದಂಗೆ ಸರ್. ಹಾಗಾಗಿ ಜೈವಿಕ ಗೊಬ್ಬರಗಳು, ಕೃಷಿ ತ್ಯಾಜ್ಯಗಳು, ತ್ಯಾಜ್ಯ ಸೃಷ್ಟಿ ಮಾಡ್ಕೊಂಡು ಜೈವಿಕ ಗೊಬ್ಬರದ ಮೇಲೆ ಜಾಸ್ತಿ ಮಾಡೋ ಸರ. ಸ್ವಲ್ಪ ಅದೇನಂದ್ರೆ ಲೈಕ್ G9 ಬಾಳೆ ಇಳುವರಿ ಚೆನ್ನಾಗಿ ಬರ್ತಾ ಇದೆಯಾ? ಚೆನ್ನಾಗಿ ಬರ್ತದೆ ಸರ್ ಇಳುವರಿ. ಒಂದು ಕೊನೆ ತುಂಬಾ ತೂಕ ಎಲ್ಲ ಚೆನ್ನಾಗಿ ತೂಗ್ತಾ ಇದೆಯಾ? ಚೆನ್ನಾಗಿ ಬರ್ತದೆ. ಎಷ್ಟು ಬರ್ತದೆ ಅದು? ಚೆನ್ನಾಗಿ ಬಂದು 40 kg ಬರ್ತದೆ ಸರ್, 40-45 kg ಮಟ್ಟ. ಈಗ ಅದು ಮಾರ್ಕೆಟ್ ಎಲ್ಲ ಹೇಗೆ, ಯಾರು ತಗೊಂಡು ಹೋಗ್ತಾರೆ ಅಥವಾ ಖರೀದಿ ನೀವೇ ತಗೊಂಡು ಹೋಗ್ತೀರಾ ಮಾರಾಟಕ್ಕೆ ಅಥವಾ ಬರ್ತಾರಾ ಹೇಗೆ? ಸರ್ ನಮ್ಗೆ ಕಾಂಟ್ಯಾಕ್ಟ್ ಇರ್ತಾರೆ ಸರ್, ಅಕ್ಕಪಕ್ಕ ಸಿಟಿ ಇರ್ತಾವಲ್ಲ ಸರ್, ಸಿಟಿಗೆ ಅವರು ಬಂದು ನಾವು ಹೇಳಿದ್ರೆ ಬಂದು ಕಟಾವ್ ಮಾಡ್ಕೊಂಡು ಹೋಗ್ತಾರೆ ಸರ್. ತಗೊಂಡು ಹೋಗ್ತಾರೆ? ತಗೊಂಡು ಹೋಗ್ತಾರೆ. ಏನು ರೇಟ್ ಸಿಗ್ತದೆ ಈಗ? ನಾರ್ಮಲ್ ಆಗಿ ಒಂದು 10 ರೂಪಾಯಿ ಇದ್ದಿರ್ತದೆ ಸರ್ ಕೆಜಿ. ನಾರ್ಮಲ್ ಆಗಿ 8-10 ರೂಪಾಯಿ ಇರ್ತದೆ ಸರ್. ಒಮ್ಮೊಮ್ಮೆ 15-16 ರೂಪಾಯಿ ಆಗುತ್ತೆ ಸರ್, ಕೆಲವೊಮ್ಮೆ 7-8 ರೂಪಾಯಿ ಆಗತೈತಿ. ಡಿಪೆಂಡ್ ಅಪ್ ನಾವು ಆಗಿನ ಮೂಮೆಂಟ್ ಸರ್. ಅಂದ್ರೆ ಒಂದು ಕೊನೆಗೆ ಎಷ್ಟು ಸಿಗ್ತದೆ ನಿಮ್ಮ ಪ್ರಕಾರ? ಈಗ 40 kg ಬರ್ತದೆ ಅಂತ ಇಟ್ಕೊಳ್ಳಿ, 10 ರೂಪಾಯಿ ದರ ಸಿಕ್ಕರೂ ಸಹಿತ ಸುಮಾರು 400 ರೂಪಾಯಿ ಒಂದು ಗೊನೆ ಆಗ್ತದೆ. ಆಗುತ್ತೆ ಸರ್. ಒಂದು ಎಕರೆಗೆ ಎಷ್ಟು ಗೊನೆಗಳು ಸಿಗ್ತದೆ? ಒಂದು ಎಕರೆಗೆ ಸರ್ ಪ್ಲಾಂಟೇಶನ್ ಬಂದು 1900 ಮಾಡಿರ್ತೀರಿ. ಎಲ್ಲೂ ಲಾಸ್ ಆಗ್ಲಿಕ್ಕಿಲ್ಲ ಬಹುಶಃ? ಆಗಲ್ಲ ಸರ್. ಈಗ 900 ಸಸಿಗಳನ್ನು ಹಾಕಿರ್ತೀರ ಅಂತ ಇಟ್ಕೊಳ್ಳಿ, 900 ಗೊನೆಗಳು ಸಿಗ್ತದೆ. ಎಲ್ಲೇ ಒಂದು 10-20 ಹೋಗ್ತಾವ ಸರ್ ಹೋಗ್ತಾವ. ಹೋದ್ರೆ ಒಂದ್ ಬೇಡ ಒಂದ್ 850 ಹಿಂಗ ಸಿಗ್ತಾವ ಸರ್. ಸುಮಾರು ಒಂದು ಎಕರೆಗೆ 360,000 ತೆಗಿಬಹುದು ಸರ್? ತೆಗಿಬಹುದು, ತೆಗಿಬಹುದು ಆರಾಮ್ ಸರ್. ಖರ್ಚು ಎಕರೆಗೆ ಎಷ್ಟು ಖರ್ಚು ಬರ್ತದೆ? ಎಕರೆಗೆ ಸರ ಒಂದು 50,000 ಬರ್ತದೆ. ಒಂದು 50,000 ಬರುತ್ತೆ ಸರ್. ಕೊಟ್ಟಿಗೆ ಗೊಬ್ಬರ ಎಷ್ಟು ಎಕರೆ ಹಾಕಿದ್ರಿ ಬಾಳೆ ನೀವು? ಒಂದು 2.5 ಎಕರೆ ಸರ್, 2.5 3 ಎಕರೆ. ಹ್ಞೂ ಹ್ಞೂ. 2.5 ಎಕರೆ ಅಂತ ಇಟ್ಕೊಂಡ್ರು ಸಹಿತ ಸುಮಾರು ಒಂದು 9 ಲಕ್ಷದವರೆಗೂ ಆದಾಯ ನಿರೀಕ್ಷೆ ಐತೆ ಸರ್, ಮತ್ತೆ ದೇವ್ರ ಮೇಲೆ ಭಾರ. ಅಲ್ಲ ಈಗ ಒಮ್ಮೆ ನೀವು ಬೆಳೆ ತಗೊಂಡಿದ್ದೀರಿ ಸರ್, ಅಷ್ಟು ಬಂದಿದೆಯಾ? ಹಾಂ ಸರ್, ಒಂದು 6 ಲಕ್ಷ ಬನ್ನಿ ಸರ್, 6-7 ಲಕ್ಷ ಬನ್ನಿ, ಒಂದು 2 ಎಕರೆ ಕಡಿಮೆ ಸ್ವಲ್ಪ, ಒಂದು 6 ಲಕ್ಷ ಬನ್ನಿ ಸರ್. ಒಟ್ಟು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದ್ರಿಂದ ರೈತರ ಜೇಬಲ್ಲಿ ಹಣ ಜನ ಜನ ಅನ್ನುತ್ತೆ. ಹಾಂ ಅನ್ನತ್ ಸರ್, ಅನ್ನತ್ತೆ. ನಾನು ಮನುಷ್ಯನ ಎಲ್ಲ ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು, ತನಗೆ ಫ್ರೀನೂ ಸಿಗುತ್ತೆ ಸರ್, ಏನೋ ಕೆಲಸ ಆರಾಮ್ಸೆ ಮಾಡ್ಕೊಂಡು ಖುಷಿಯಿಂದ ಮಾಡ್ಕೊಂಡು ಹೋಗ್ಬೋದು. ಅಂದರೆ ಬೇರೆ ಒತ್ತಡಗಳು ಇಲ್ಲ? ಇಲ್ಲ ಸರ್, ಒತ್ತಡ ಬೇರೆ ಸಾಂಪ್ರದಾಯಿಕ ಕೃಷಿಗಳಲ್ಲಿ ಸ್ವಲ್ಪ ಒತ್ತಡ ಇರ್ತದೆ. ಒತ್ತಡ ಇರ್ತದೆ ಸರ್, ಇದರಲ್ಲಿ ಭಾಳ ಸ್ವಲ್ಪ ಬಿಡು ಭಾಳ ಸಿಗುತ್ತೆ ಸರ್, ಇದ್ರೆ ಆರಾಮ್ಸೆ. ಮತ್ತೆ ಎಲ್ಲರೂ ಯಾರಿಗಾರ ಹಣ್ಣು ಗಿಂಡು ಯಾರು ಫ್ರೆಂಡ್ಸ್ ಗಿಂಡ್ಸ್ ಆರಾಮ್ ತಿನ್ಕೊಂಡು ಸ್ವಲ್ಪ ನೀವು ಮದುವೆಗಳಿಗೆ ಹೋಗ್ಬೋದು, ಕಾರ್ಯಕ್ರಮಗಳಿಗೆ ಹೋಗ್ಬೋದು, ಎಲ್ಲದಕ್ಕೆ ನಮ್ಗೆ ಏನಾದ್ರೂ ಒಂದು ಸ್ವಲ್ಪ ಬಿಡು ಸಿಗುತ್ತೆ ಸರ್, ಕೆಲಸ ಕಡಿಮೆ. ಕೆಲಸ ಕಡಿಮೆ. ಈಗ ನಿಮಗೆ ಮುಂದಿನ ಕನಸುಗಳೇನು ಶಿವರಾಜ್ ಕುಮಾರ್? ಈಗ ನಿಮ್ಗೊಂದು 25 ವರ್ಷ ವಯಸ್ಸಿದೆ, ಇನ್ನೂ ಕೃಷಿಯಲ್ಲಿ ಏನು ಮಾಡಬೇಕು, ಏನು ಕನಸುಗಳನ್ನು ಕಂಡುಕೊಂಡಿದ್ದೀರಿ? ಇನ್ನೂ ಕೃಷಿಯಲ್ಲಿ ಭಾಳ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್. ನಾನೇನು ಮೇಜರ್ ಬಂದ್ರೆ ತೋಟಗಾರಿಕೆನೂ ಮಾಡೋ ಸರ್, ಪಪ್ಪಾಯಿ ಇಂಥವು ಮಾಡ್ತೀವಿ, ಪಪ್ಪಾಯಿ ಬಾಳೆಗೂನು ಮಾಡ್ತೀವಿ. ಇನ್ನು ನಮ್ಮ ಟೈಮ್ ಸಿಕ್ಕಿರೋ ಅವಕಾಶ ಸಿಕ್ಕನು ಇನ್ನಷ್ಟು ಇದರ ಜೊತೆಗೆ ಅಳವಡಿಸ್ಕೊಬೇಕು. ಈಗ ನಿಮಗೆ ಭೂಮಿ ಇದೆ, ನೀವು ನಿಮ್ಮ ಉದ್ಯೋಗವನ್ನು ಕಂಡ್ಕೊಂಡು ಬಿಟ್ಟಿದ್ದೀರ, ಅದಾ ನೀವು ಪದವೀಧರರಾಗಿಯೂ ಕೃಷಿಯಲ್ಲಿ ನಿಮ್ಮ ಜೀವನ ಸುಸ್ಥಿರವಾಗಿ ಸಾಗ್ತಾ ಇದೆ. ಎಷ್ಟೋ ಜನ ಯುವಕರು ಭೂಮಿ ಇರ್ತದೆ ಆದರೆ ಕೃಷಿ ಮಾಡಲಿಕ್ಕೆ ಹಿಂದೇಟಾಗ್ತಾರೆ, ಉದ್ಯೋಗವನ್ನು ಅರಿಸ್ಕೊಂಡು ತುಂಬ ದೂರ ದೂರ ನಗರಗಳಿಗೆಲ್ಲ ಹೋಗ್ತಾರೆ. ಇಂಥವ್ರಿಗೆಲ್ಲ ಏನು ಕಿವಿ ಮಾತು ಹೇಳಕ್ಕೆ ಬಯಸ್ತೀರಿ ನೀವು? ಸರ್, ಅವ್ರವರು ಡಿಪೆಂಡ್ ಅಪಾನ್ ಅವ್ರ ಮೇಲೆ ಸರ್, ಅದು ಆರಾಮ್ ನಾವು ಆರಾಮಿದ್ರೆ ಸಾಕಂತ ಹಿಂಗಿರ್ತೀವಿ. ನಾವು ಏನಂದ್ರೆ ಅಪ್ಪ ಅಮ್ಮರ ಜೊತೆಗೆ ಇರ್ಬೋದು, ಅವ್ರಿಗೂ ಒಂದು ಕೋಪ್ರೇಟರ್ ಆದಂಗೆ ಆಗುತ್ತೆ, ನಮ್ಮ ಮಕ್ಕಳು ನಮ್ಮ ಮಂತ್ಯಕ್ಕೆ ಇರ್ತಾರಂತ ಅವ್ರಿಗೂ ಒಂದು ಇದಿರ್ತದೆ ಸರ್. ನಾವು ಅವ್ರ ಜೊತೆಗೆ ಇದ್ರೂ ಎಷ್ಟು ಖುಷಿ ಇರ್ತದೆ ಸರ್. ನಾವು ಬಟ್ ನನಗೆ ಜಾಬ್ ಆಗಿತ್ತು ಸರ್, ನಾನು ಹೋಗ್ಲಿಲ್ಲ. ಯಾವ್ದಾಗಿತ್ತು? ಬ್ಯಾಂಕಿಂದ ಆಗಿತ್ತು ಸರ್, ಬೆಂಗಳೂರಿಗೆ ಆಗಿತ್ತು ಸರ್. ಟಪ್ಪರ್ ಬ್ಯಾಡ ಬಿಡಪ್ಪ ಅಂತಂದ್ರೆ ನಾನು ಹಂಗಾಗಿ ಸುಮ್ಮನೆ ಸರ್, ಇಲ್ಲೇ ಈಗ ಹೊಲದಲ್ಲಿ ಮಾಡ್ಕೊಂಡು. ಮದುವೆ ಆಗಿದೆ ನಿಮಗೆ? ಏನಿಲ್ಲ ಸರ್. ಈಗ ಸರ್ಕಾರದಿಂದ ನಿಮ್ಮ ತೋಟಗಾರಿಕೆ ಇಲಾಖೆಗೆ ಯಾವ್ಯಾವ ರೀತಿಯ ಅನುದಾನಗಳು ಸಿಕ್ಕಿವೆ, ತಗೊಳ್ತಾ ಇದ್ರಿ ಹೇಗೆ? ಸರ್, ನಾವು ಇದು ಎನ್ಆರ್ಜಿಯಾಗ ಪಪ್ಪಾಯಿ ಇದು ಎನ್ಆರ್ಜಿಯಾಗ ತಗೊಂಡಿದ್ವಿ ಸರ್. ಎನ್ಆರ್ಜಿಯಲ್ಲಿ ತಗೊಂಡಿದ್ವಿ? ಎನ್ಆರ್ಜಿಯಲ್ಲಿ ತಗೊಂಡಿದ್ವಿ. ಮತ್ತೆ ಅಂದ್ರೆ ಕೃಷಿ ಇಲಾಖೆಯಿಂದ ಅಂದ್ರೆ ಏನಕ್ಕೆ ಕೊಡ್ತಾರೆ ಅವ್ರು, ಯಾವ ಕಾರಣಕ್ಕೆ ಕೊಡ್ತಾರೆ, ಸಸಿ ನಾಟಿ ಮಾಡೋದು ಕೊಡ್ತಾರೆ ಹೇಗೆ? ಇನ್ನ ಪಪ್ಪಾಯಿಗಿಂತ ಕೊಡ್ತಾರೆ ಸರ್. ನಾವು ಯಾವುದೇ ಮಾಡ್ಕೊಂಡ್ರೆ ಸರ್ ಎನರ್ಜಿಯಾಗಿ ಎಲ್ಲದಕ್ಕಿದೆ ಸರ್. ನಾವು ಪಪ್ಪಾಯಿ ಇದಿರ್ತಲ್ಲ ಸರ್, ನಾವು ಪಪ್ಪಾಯಿ ಇದಕ್ಕೆ ಲೇಬರ್ದು ಅಂತೇಳಿ ಬರ್ತದೆ ಸರ್, ಸಸಿದು ಅಂತೇಳಿ ಬರ್ತೈತಿ. ಅದನ್ನ ಟೋಟಲ್ ಆಗಿ ಎನರ್ಜಿಯಾಗ ಸೇರ್ಸ್ಕೊಂಡು ಹಂತ ಹಂತವಾಗಿ ನಾವು ಹೆಂಗೆ ಕ್ರಮೇಣವಾಗಿ ನಾಟಿ ಮಾಡಿದ್ದೊಮ್ಮೆ, ಮತ್ತೆ ಆಗಿ ಹೆಚ್ಚಿನೊಮ್ಮೆ, ಆಗಿ ಡೆವಲಪ್ ಆಗಿದ್ದೊಮ್ಮೆ, ಕಾಯಿ ಮುಂದೆ ಹಂತ ಹಂತವಾಗಿ ಅದನ್ನ ಸಿಗ್ತದೆ, ಇದು ಮಾಡ್ಕೊಂಡು ಹೋಗ್ತಾರೆ ಸರ್. ಹನಿ ನೀರಾವರಿ ಅಥವಾ ನೀರನ್ನ ಮಿತ ಬಳಕೆಗೆ ಯಾವ ರೀತಿಯ ನೀರಾವರಿ ವ್ಯವಸ್ಥೆಯನ್ನ ನೀವು ಮಾಡ್ಕೊಂಡಿದ್ದೀರಿ? ನಾವು ಸರ್ ಹನಿ ನೀರಾವರಿ ನಾವು ಡ್ರಿಪ್ ಮುಖಾಂತರ ಹನಿ ನೀರಾವರಿನ ಮಾಡ್ತೀವಿ ಸರ್. ನೀರು ಆಯ್ಸೋದು ಕಡಿಮೆ ಸರ್, ನೀರು ಆಯ್ಸಾಗಿಲ್ಲ ಸರ್ ಪಪ್ಪಾಯಿ ನೀರು. ಅದು ಯಾಕಂದ್ರೆ ಸರ್ ಹೊಲ ನೀರು ಆಯ್ಸಿಬಿಟ್ಟಂದ್ರೆ ಫಲವತ್ತಾದ ಮಣ್ಣು ಕೊಚ್ಕೊಂಡು ಹೋಗ್ಬಿಡುತ್ತೆ ಸರ್. ನಾವು ಇದನ್ನ ಹಂಗೆ ಡ್ರಿಪ್ ಮುಖಾಂತರ ನಾವು ಫಲವತ್ತಾದ ಮಣ್ಣು ಅಲ್ಲಿ ಇರ್ತೈತಿ, ಗಿಡಕ್ಕೆ ಎಷ್ಟು ಕೊಡ್ಬೇಕು ಅಷ್ಟು ಪೋಷಕಾಂಶಗಳು ಅದಕ್ಕೆ ಸಿಗ್ತಾವು, ನೀರನ್ನ ನಮ್ಗೆ ಕಡಿಮೆ ಆಗುತ್ತೆ ಸರ್. ಒಟ್ಟು ಹನಿ ನೀರಾವರಿನೇ ಸೂಕ್ತ. ಹನಿ ನೀರಾವರಿ ಸ್ವಲ್ಪ ತುಂತುರು ನೀರಾವರಿ ಬೇರೆ ಬೆಳೆಗಳಿಗೆಲ್ಲ ಬಳಕೆ ಮಾಡ್ಕೊಳ್ತಾರೆ, ಸ್ಪ್ರಿಂಕ್ಲರ್ ಎಲ್ಲ ಮಾಡ್ಬೋದು ಸರ್. ತೋಟಗಾರಿಕೆಗೆ ನಾವು ಬೇಕಾಗಲ್ಲ, ತೋಟಗಾರಿಕೆ ಅವಶ್ಯಕತೆ ಇಲ್ಲ, ಇದ್ರೆ ಮಾಡ್ಬೋದು ಸರ್ ಪರವಾಗಿಲ್ಲ. ಆರಂಭದಲ್ಲಿ ಬೇಕಾಗ್ತದೆ ಅಷ್ಟೇ, ಆರಂಭದಲ್ಲಿ ಮಾಡ್ಬೋದು. ಒಳ್ಳೆಯದು ಶಿವರಾಜ್ ಕುಮಾರ್ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ವಾಣಿ ಗ್ರಾಮಾಂತರಂಗದಲ್ಲಿ ತಾವು ಭಾಗವಹಿಸಿ ಇನ್ನು ಯುವಕರು ನೀವು 25 ವರ್ಷ ವಯಸ್ಸು, ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಆರ್ಥಿಕವಾಗಿ ನಿಮ್ಮ ಬದುಕನ್ನು ಸದೃಢಗೊಳಿಸಿಕೊಂಡು ನಿಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀರಿ. ನಿಮ್ಮೆಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ನಿಮಗೂ ಹೃದಯಪೂರ್ವಕ ಧನ್ಯವಾದಗಳು ಸರ್, ನೀವು ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲ ಆಕಾಶವಾಣಿಯವರಿಗೆ, ಕೇಳುಗರಿಗೆ, ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಇದುವರೆಗೆ ಯುವ ರೈತ ಚಿಕ್ಕಮನ್ನಾಪುರದ ಶ್ರೀ ಶಿವರಾಜ್ ಕುಮಾರ್ ಅವರೊಂದಿಗೆ ತೋಟಗಾರಿಕಾ ಬೆಳೆಗಳಾದ ಪಪ್ಪಾಯಿ ಮತ್ತು ಬಾಳೆ ಬೇಸಾಯದ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಈಗ ಕೇಳಿ ರೈತರಿಗೆ ಸಲಹೆ. ರೈತರು ತಮ್ಮಲ್ಲಿರುವಂಥ ರಾಸುಗಳ ಸಂಖ್ಯೆಗೆ ಅನುಗುಣವಾಗಿ ಮನೆಯಲ್ಲಿ ವಾಸಿಸುವ ಜನರ ಸಂಖ್ಯೆಯನ್ನು ನೋಡಿಕೊಂಡು ನಿರ್ದಿಷ್ಟ ಗಾತ್ರದ ಜೈವಿಕ ಅನಿಲ ಘಟಕವನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ರೈತರು ಜೈವಿಕ ಅನಿಲ ಘಟಕವನ್ನು ಕಟ್ಟಿಸಿಕೊಳ್ಳೋದಕ್ಕೆ ಸಹಕಾರ ಸಂಘಗಳ ಮೂಲಕ ಅಥವಾ ಬ್ಯಾಂಕುಗಳ ಮೂಲಕ ಸಾಲದ ಸೌಲಭ್ಯ ದೊರೆಯುತ್ತೆ. ಜೈವಿಕ ಅನಿಲ ಘಟಕವನ್ನು ಕಟ್ಟಿಕೊಳ್ಳೋದಕ್ಕೆ ಬೇಕಾಗುವಂಥ ತಾಂತ್ರಿಕ ಮಾಹಿತಿಯನ್ನು ಕೃಷಿ ಇಲಾಖೆಯ ಅಧಿಕಾರಿಗಳನ್ನಾಗಲಿ ಅಥವಾ ತಾಲೂಕು ಪಂಚಾಯಿತಿ ಸಮಿತಿ ಅಧಿಕಾರಿಗಳನ್ನಾಗಲಿ ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಜೈವಿಕ ಅನಿಲ ಘಟಕಗಳನ್ನು ನಿರ್ಮಾಣ ಮಾಡಿಕೊಳ್ಳುವುದರಿಂದ ಹಲವಾರು ಪ್ರಯೋಜನಗಳಿವೆ. ಬಹಳ ಕಡಿಮೆ ಖರ್ಚಿನಿಂದ ಅಗತ್ಯವಾದ ಇಂಧನವನ್ನು ಸುಲಭವಾಗಿ ಉತ್ಪಾದನೆ ಮಾಡಬಹುದು. ಇದರಿಂದ ಕಡಿಮೆ ಕಾಲದಲ್ಲಿ ಹೆಚ್ಚು ಶ್ರಮ ಇಲ್ಲದೆ ಪಾತ್ರೆಗಳು ಮಸಿಯಾಗದಂತೆ ಅಡಿಗೆ ಮಾಡಿಕೊಳ್ಳಬಹುದು. ಅನಿಲ ಯಂತ್ರದಿಂದ ಹೊರಬರುವಂಥ ಸಗಣಿ ಬಗಡ ಸಾಧಾರಣ ಸಗಣಿ ಗೊಬ್ಬರಕ್ಕಿಂತ ಅಧಿಕ ಪೋಷಕಾಂಶಗಳನ್ನು ಹೊಂದಿರುತ್ತೆ. ಇದನ್ನು ಭೂಮಿಗೆ ಬಳಸಿದಾಗ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸಿ ಅಧಿಕ ಇಳುವರಿಯನ್ನು ಪಡೆದುಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಅಲ್ಲದೆ ಈ ಗೊಬ್ಬರ ಕಳೆ ಬೀಜಗಳಿಂದ ಮುಕ್ತವಾಗಿರುತ್ತೆ. ಅಡಿಗೆ ಮಾಡಲು ಇಂಧನಕ್ಕಾಗಿ ಸೌದೆಯನ್ನು ಬಳಸೋದು ತಪ್ಪುತ್ತೆ. ಇದರಿಂದ ಸಸ್ಯ ಸಂಪತ್ತನ್ನು ಉಳಿಸಿದಂತಾಗುತ್ತೆ. ಸಗಣಿ ಬೆರಣಿ ರೂಪದಲ್ಲಿ ವ್ಯರ್ಥವಾಗೋದನ್ನು ತಪ್ಪಿಸಬಹುದು. ಅನಿಲದ ಶಕ್ತಿಯನ್ನು ದೀಪ ಹಚ್ಚೋದಕ್ಕೆ, ನೀರು ಎತ್ತೋದಕ್ಕೆ, ಹೀಗೆ ಹಲವಾರು ರೂಪಗಳಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಬದಲಾಗಿ ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಬಳಸೋದಕ್ಕೆ ಸಾಧ್ಯ. ಇಂಧನದ ಉಪಯೋಗಕ್ಕಾಗಿ ಸೀಮೆ ಎಣ್ಣೆ, ಪೆಟ್ರೋಲ್, ಡೀಸೆಲ್ಗಳ ಅವಲಂಬನೆ ಕಡಿಮೆ ಆಗುತ್ತೆ. ಈ ರೀತಿ ಎಲ್ಲ ರೈತರು ಜೈವಿಕ ಅನಿಲ ಘಟಕವನ್ನು ನಿರ್ಮಾಣ ಮಾಡಿಕೊಂಡು ಜೈವಿಕ ಅನಿಲವನ್ನು ಉತ್ಪಾದನೆ ಮಾಡಿದರೆ ದೇಶ ಇಂಧನ ಸ್ವಾವಲಂಬಿ ಆಗಬಹುದು. ರೈತರು ಕೀಟನಾಶಕ ಹಾಗೂ ಶಿಲೀಂಧ್ರನಾಶಕಗಳನ್ನು ಬಳಸುವಾಗ ಕೆಲವೊಂದು ಅಂಶಗಳನ್ನು ಗಮನಿಸಬೇಕು. ಸಸ್ಯ ಸಂರಕ್ಷಣೆಗೆ ಬಳಸುವಂಥ ಕೀಟ ಹಾಗೂ ಶಿಲೀಂಧ್ರನಾಶಕಗಳು ವಿಷಯುಕ್ತವಾಗಿರ್ತವೆ. ಅವು ಮನುಷ್ಯರಿಗೆ ಹಾಗೂ ಸಾಕು ಪ್ರಾಣಿಗಳಿಗೆ ಹಾನಿ ಮಾಡಬಹುದು. ಆದ್ದರಿಂದ ರೈತರು ಇವುಗಳನ್ನು ಬಹಳ ಜಾಗ್ರತೆಯಿಂದ ಸಸ್ಯ ಸಂರಕ್ಷಣೆಯಲ್ಲಿ ಬಳಸಬೇಕು. ಕೀಟನಾಶಕಗಳಿಗೆ ಸಂಬಂಧಿಸಿದಂತೆ ಅನೇಕ ಕಾನೂನು ನಿಬಂಧನೆಗಳು ಕೂಡ ಇವೆ. ಉತ್ತಮ ದರ್ಜೆಯ ನಿಗದಿತ ಪ್ರಮಾಣದ ಪೀಡಿನಾಶಕಗಳನ್ನು ಆಯ್ಕೆ ಮಾಡಿ ಬಳಸಬೇಕು. ಕೀಟನಾಶಕಗಳಿಗೆ ಸಂಬಂಧಿಸಿದಂತೆ ಅನೇಕ ಕಾನೂನು ನಿಬಂಧನೆಗಳು ಕೂಡ ಇವೆ. ಉತ್ತಮ ದರ್ಜೆಯ ನಿಗದಿತ ಪ್ರಮಾಣದ ಪೀಡಿನಾಶಕಗಳನ್ನು ಆಯ್ಕೆ ಮಾಡಿ ಬಳಸಬೇಕು. ಪೀಡಿನಾಶಕಗಳನ್ನು ಮಕ್ಕಳು ಮತ್ತು ಸಾಕು ಪ್ರಾಣಿಗಳಿಗೆ ಸಿಗದಂತೆ ದೂರ ಕಪಾಟಿನಲ್ಲಿಟ್ಟು ಬೀಗ ಹಾಕಿ ಹೆಚ್ಚು ಸೂರ್ಯನ ಬೆಳಕು ಬೀಳದಂಥ ಪ್ರದೇಶದಲ್ಲಿ ಇಟ್ಟಿರಬೇಕು. ಪೀಡಿನಾಶಕಗಳನ್ನು ಆಹಾರ ವಸ್ತುಗಳ ಅಥವಾ ಇತರೆ ಔಷಧಿಗಳ ಜೊತೆಯಲ್ಲಿ ಇಡಬಾರದು. ಪೀಡಿನಾಶಕದ ಪ್ರತಿಯೊಂದು ಪ್ಯಾಕೆಟಿನ ಜೊತೆಗೆ ಇರುವಂಥ ಹಸ್ತಪತ್ರಿಕೆ ವಿವರಗಳನ್ನು ತಪ್ಪದೇ ಪಾಲಿಸಬೇಕು. ಎಲ್ಲ ಪೀಡಿನಾಶಕಗಳನ್ನು ಮನೆಯೊಳಗಿರುವಂಥ ತಿಗಣೆ, ಜಿರಳೆ, ನೊಣಗಳ ಹತೋಟಿ ಮಾಡೋದಕ್ಕೆ ಬಳಸಬಾರ್ದು. ಪೀಡಿನಾಶಕಗಳ ಚೀಲಗಳನ್ನು ಹಾಗೆಯೇ ಬಾಯಿಂದ ಅಥವಾ ಕೈಯಿಂದ ಹರಿದು ತೆಗೆಯದೆ ಹರಿತವಾದಂಥ ಚಾಕು ಅಥವಾ ಕತ್ತರಿಯಿಂದ ಕತ್ತರಿಸಿ ತೆಗಿಬೇಕು. ಅಪಾಯಕಾರಿ ಪೀಡಿನಾಶಕಗಳ ಮಿಶ್ರಣ ತಯಾರು ಮಾಡುವಾಗ ಆಳವಾದ ಪಾತ್ರೆಗಳಲ್ಲಿ ಉದ್ದವಾದ ಕೈ ಹಿಡಿಯಿರುವಂಥ ಸೌಟನ್ನೇ ಬಳಸಬೇಕು. ಸಿಂಪರಣೆ ಮಾಡುವಾಗ ಗಾಳಿಗೆ ಎದುರಾಗಿ ನಿಂತು ಸಿಂಪರಣೆ ಮಾಡಬಾರದು. ಸಿಂಪರಣೆ ಮಾಡಿದ ಸ್ಥಳಗಳಲ್ಲಿ ದನ, ಕರು ಹಾಗೂ ಇತರೆ ಪ್ರಾಣಿಗಳು ಮೇಯದಂತೆ ಎಚ್ಚರಿಕೆ ವಹಿಸಬೇಕು. ಸಿಂಪರಣೆ ಮಾಡುವವರ ದೇಹದಲ್ಲಿ ಗಾಯಗಳು ಇರಬಾರದು. ಪೀಡಿನಾಶಕಗಳನ್ನು ಪ್ರತಿ ಸಲ ಬಳಸಿದ ನಂತರ ಕೈಗಳನ್ನು ಸಾಬೂನಿನಿಂದ ಚೆನ್ನಾಗಿ ತೊಳೆಯದೆ ಏನನ್ನೂ ತಿನ್ನಬಾರದು. ಸಿಂಪರಣಾ ಸಮಯದಲ್ಲಿ ತೊಟ್ಟಂಥ ಬಟ್ಟೆಯನ್ನು ಸಿಂಪರಣೆ ಮುಗಿದ ನಂತರ ಸ್ನಾನ ಮಾಡಿ ಬಟ್ಟೆಗಳನ್ನು ಬದಲಾಯಿಸಿ ಒಳ್ಳೆಯ ನೀರಿನಲ್ಲಿ ತೊಳೆಯಬೇಕು. ಸಿಂಪರ್ಕ, ಧೂಳಿಕಾರಕ ಮತ್ತು ಮಿಶ್ರಣ ಪಾತ್ರೆಗಳನ್ನು ತೊಳೆದಂಥ ನೀರನ್ನು ವಾಸದ ಸ್ಥಳದಿಂದ ದೂರದಲ್ಲಿ ಬಂಜರು ಭೂಮಿಯಲ್ಲಿಯೇ ಚೆಲ್ಲಬೇಕು. ಖಾಲಿಯಾದ ಪೀಡಿನಾಶಕಗಳ ಡಬ್ಬ, ಚೀಲ ಮುಂತಾದವುಗಳನ್ನು ಬೇರೆ ಯಾವುದೇ ಪದಾರ್ಥಗಳನ್ನು ತುಂಬಿಡೋದಕ್ಕೆ ಬಳಸಬಾರದು. ಆಯಾ ಬೆಳೆಗೆ ಸೂಚಿಸಿದಂಥ ಪೀಡಿನಾಶಕಗಳನ್ನು ನಿಗದಿತ ಪ್ರಮಾಣದಲ್ಲಿ ಬಳಸೋದರಿಂದ ಬೆಳೆಗಳ ಮೇಲೆ ಉಂಟಾಗುವ ಒಳ್ಳೆಯ ಪರಿಣಾಮದಿಂದ ಇಳುವರಿ ಹೆಚ್ಚಿಸಬಹುದು. ಈ ರೀತಿ ಕೆಲವು ಅಂಶಗಳನ್ನು ಎಚ್ಚರ ವಹಿಸಿ ಪಾಲನೆ ಮಾಡೋದರಿಂದ ಜನ ಮತ್ತು ಜಾನುವಾರುಗಳಿಗೆ ಯಾವುದೇ ತೊಂದರೆ ಇರೋದಿಲ್ಲ. ರೈತರಿಗೆ ಸಲಹೆ ಕೇಳಿದಿರಿ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ? ಫೈನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪ್ಪುರಂ ಗೋಲ್ಡ್ ಲೋನ್ ನೊಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 or 15 days ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪ್ಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 lakhs ಉಚಿತ, ಎಪಿಎಲ್ ನವರಿಗೆ 1.5 lakhs ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ